ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಕೇಳೋಣ, ಕುರಿ ಮತ್ತು ಮೇಕೆಗಳನ್ನು ಕಾಡುವ ಸಾಮಾನ್ಯ ಬ್ಯಾಕ್ಟೀರಿಯಾ ಕಾಯಿಲೆಗಳು ಮತ್ತು ಅದನ್ನು ನಿಯಂತ್ರಿಸುವ ಕ್ರಮಗಳು. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಟಿ ಶಿಲ್ಪಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳನ್ನು ಕಾಡತಕ್ಕಂತಹ ಸಾಮಾನ್ಯವಾದಂತಹ ಬ್ಯಾಕ್ಟೀರಿಯಾ ಕಾಯಿಲೆಗಳು ಮತ್ತು ಅದನ್ನು ನಿಯಂತ್ರಣ ಮಾಡತಕ್ಕಂತಹ ಕ್ರಮಗಳನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ನಮ್ಮ ಭಾಗದಲ್ಲಿಯೂ ಕೂಡ ಹೆಚ್ಚಾಗಿ ಕುರಿ ಮತ್ತು ಮೇಕೆಗಳನ್ನು ಸಾಕಾಣಿಕೆಯನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಇರುವಂತಹ ಬೇಡಿಕೆಯಿಂದಾಗಿ ಇವತ್ತು ಹೆಚ್ಚು ಪ್ರಮಾಣದಲ್ಲಿಯೇ ಕುರಿ ಅಥವಾ ಮೇಕೆಯ ಸಾಕಾಣಿಕೆ ಅನ್ನುವಂಥದ್ದು ನಡೀತಾ ಇದೆ. ಈ ಕುರಿ ಮತ್ತು ಮೇಕೆಗಳನ್ನು ಕೂಡ ಕೆಲವೊಂದು ಬ್ಯಾಕ್ಟೀರಿಯಾ ಕಾಯಿಲೆಗಳು ಆಗಾಗ್ಗೆ ಬಾಧಿಸುತ್ತೆ. ಯಾವೆಲ್ಲ ಬ್ಯಾಕ್ಟೀರಿಯಾ ಕಾಯಿಲೆಗಳು ಬಹಳ ಪ್ರಮುಖವಾಗಿ ಬಾಧಿಸತಕ್ಕಂತಹ ಸಾಧ್ಯತೆ ಇರುತ್ತೆ, ಅವುಗಳನ್ನು ಹೇಗೆ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಟಿ ಶಿಲ್ಪಾ ಅವರು. ಶಿಲ್ಪಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕುರಿ ಮತ್ತು ಮೇಕೆಯನ್ನ ಕಾಡತಕ್ಕಂತಹ ಸಾಮಾನ್ಯವಾದಂತಹ ಬ್ಯಾಕ್ಟೀರಿಯಾ ಕಾಯಿಲೆಗಳು ಯಾವ್ಯಾವು? ಸಾಮಾನ್ಯವಾಗಿ ಕುರಿಗಳು ಮತ್ತು ಮೇಕೆಗಳಲ್ಲಿ ನೋಡಿದ್ರೆ ಈಟಿ ಕಾಯಿಲೆ ಅಂತ ಹೇಳ್ತೀವಿ, ಅಂದ್ರೆ ಕುರಿ ಕರಳು ಬೇನೆ ಅಂತ. ಅದು ತುಂಬಾ ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಕಾಯಿಲೆಯಲ್ಲಿ ಪ್ರಮುಖ ಅನಿಸುತ್ತೆ ಕುರಿಗಳಲ್ಲಿ. ಅದು ಬಿಟ್ಟರೆ ಗಂಟಲು ಬೇನೆ ಅಥವಾ HSN ಅಂತ ಹೇಳ್ತೀವಿ, ಅದು ಬರುತ್ತೆ. ನಂತರ ನೆರಡಿ ರೋಗ, ಚಪ್ಪೆ ರೋಗ, ಸುತ್ತುವ ರೋಗ, ಟೆಟಾನಸ್ ಇತ್ಯಾದಿಗಳು ಬರುತ್ತೆ. ಬಟ್ ಪ್ರಮುಖವಾಗಿ ನೋಡಿಕೊಂಡ್ರೆ, ಮೇಜರ್ ಆಗಿ ತಗೊಂಡ್ರೆ HS ಮತ್ತೆ ಈಟಿ ಕಾಯಿಲೆ ತುಂಬಾ ಕಾಮನ್ ಆಗಿ ಬರುತ್ತೆ. ಇದು ಸಾಮಾನ್ಯವಾಗಿ ನಮ್ಮ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ನಮ್ಮ ಕುರಿ ಮತ್ತೆ ಮೇಕೆಯನ್ನ ಕಾಡತಕ್ಕಂತಹ ಒಂದು ಸಾಮಾನ್ಯವಾದಂತಹ ರೋಗ. ಈಟಿ ಕಾಯಿಲೆ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿಯೇ ಕಾಡುತ್ತೆ ಅಂತ ಹೇಳಿ ಹೇಳಬಹುದು. ಕರುಳು ವಿಷಬೇನೆ ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. ಈಟಿ ಕಾಯಿಲೆ ಅಂತ ಅಂದ್ರೆ ಏನು, ಇದು ಯಾವ ಕಾರಣದಿಂದಾಗಿ ಬರುತ್ತೆ? ಈಟಿ ಕಾಯಿಲೆ ಅಂದ್ರೆ ಇದು ಕರುಳಿನ ವಿಷಬೇನೆ ಅಂತ ಹೇಳ್ತೀವಲ್ಲ, ಸೊ ಕರುಳಿನಲ್ಲಿ ವಿಷಬೇನೆ ಆಗುತ್ತೆ. ಅಂದ್ರೆ ಇದನ್ನ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ಕ್ಲಾಸ್ಟ್ರಿಡಿಯಂ ಅಂತ ಹೇಳ್ತೀವಿ. ಅದು ನಾರ್ಮಲ್ ಆಗಿ ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ಕರುಳಿನಲ್ಲಿ ನಾರ್ಮಲ್ ಆಗಿ ಇರುತ್ತೆ. ಬಟ್ ಅದ್ರ ಸಂಖ್ಯೆ ಏನಿರುತ್ತೆ ಅಂದ್ರೆ ಕಂಟ್ರೋಲ್ಡ್ ಅಲ್ಲಿ ಇರುತ್ತೆ. ಯಾವ್ದಾದ್ರು ಒಂದು ವೇರಿಯೇಷನ್ಸ್ ಆದಾಗ ಕರುಳಿನಲ್ಲಿ, ಅವಾಗ ಇದು ಉತ್ಪತ್ತಿ ಜಾಸ್ತಿ ಆಗಿ ಮಾಡುತ್ತೆ. ಸೊ ಯಾವಾಗ ಈ ತರ ವೇರಿಯೇಷನ್ ಹೆಂಗಾಗತ್ತೆ ಚೇಂಜಸ್ ಅಂತ ಅನ್ಕೊಂಡ್ರೆ, ಹಂಗ್ ನೋಡ್ಕೊಂಡ್ರೆ ಈ ಕಾಯಿಲೆ ಪ್ರಮುಖವಾಗಿ ಯೂಶಲಿ ಕಾಯಿಲೆ ಅಂದ ತಕ್ಷಣ ನಮ್ಗೆ ಬರೋದು ಬಡಕಲಾಗಿರೋ ಕುರಿಗಳಲ್ಲೋ ಮೇಕೆಗಳಲ್ಲೋ ಅಂತ ಅನ್ಕೊಳ್ತೀವಿ. ಆದ್ರೆ ಈ ಕಾಯಿಲೆ ಆರೋಗ್ಯವಂತ ಕುರಿ ಮೇಕೆಗಳು ಚೆನ್ನಾಗಿ ಮೇಯ್ತಿರುತ್ತೆ, ಚೆನ್ನಾಗಿ ಊಟ ತುಂಬಾ ತಿಂದಿರುತ್ತೆ ಅಂತ ಕುರಿಗೂ ಮೇಕೆಗಳೆಲ್ಲ ಬರುತ್ತೆ. ಅಂದ್ರೆ ಹೆಚ್ಚಾಗಿ ತಿಂದ್ರೇನೆ ಈ ಕಾಯಿಲೆ ಬರೋ ಅಂತ ಸ್ಥಿತಿ ಇದೆ. ಸೊ ಅದಕ್ಕೆ ಇದನ್ನ ಕಾಯಿಲೆನ ಅತಿಯಾಗಿ ತಿನ್ನುವ ರೋಗ ಅಂತ ಹೇಳ್ತೀವಿ. ಅಂದ್ರೆ ಓವರ್ ಈಟಿಂಗ್ ಡಿಸೀಸ್ ಅಥವಾ ಅತಿಯಾಗಿ ತಿನ್ನುವ ರೋಗ. ಯೂಶಲಿ ಏನ್ ಹೇಳ್ತಾರೆ, ತುಂಬಾ ಬಡಕಲಾಗಿತ್ತು, ವೀಕ್ ಆಗಿತ್ತು, ಅದಕ್ಕೆ ಕಾಯಿಲೆ ಬಂತು ಅಂತ. ಆದ್ರೆ ಈ ಕಾಯಿಲೆ ಏನಾಗುತ್ತೆ, ತುಂಬಾ ತಿಂದ್ರೇನೆ ಜಾಸ್ತಿ ಬರುತ್ತೆ. ಏನಾಗುತ್ತೆ ಅಂದ್ರೆ, ಈಗ ಅತಿಯಾಗಿ ತಿನ್ನುವ ರೋಗ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದು ಕುರಿ ಮತ್ತು ಮೇಕೆಗಳು ಅವಶ್ಯತೆಗಿಂತ ಅತಿ ಹೆಚ್ಚಿನ ಧಾನ್ಯದ ಆಹಾರ ಅಥವಾ ರಸವತ್ತಾದ ಹುಲ್ಲನ್ನು ಮೇಯ್ದಾಗ ಈ ರೋಗವನ್ನುಂಟು ಮಾಡುವ ಇದೇಳ್ನಲ್ಲ ಈ ಕ್ಲಾಸ್ಟ್ರಿಡಿಯಂ ಆರ್ಗನಿಸಮ್, ಅದು ನಾರ್ಮಲ್ ಆಗಿ ಕರುಳಿನಲ್ಲಿ ಇರುತ್ತೆ. ಬಟ್ ಈ ತರ ಎಷ್ಟು ಹೆಚ್ಚಾಗಿ ತಿಂದಾಗ ಏನಾಗುತ್ತೆ, ಈ ಆರ್ಗನಿಸಮ್ ಕರುಳಿನಲ್ಲಿ ದೊರೆಯುವ ಸತ್ವದ ಆಹಾರವನ್ನು ಹೆಚ್ಚಾಗಿ ಬಳಸ್ಕೊಂಡು ಅತಿಯಾದ ಸಂಖ್ಯೆಗಳಲ್ಲಿ ಬೆಳೆಯಲು ಪ್ರಾರಂಭಿಸುತ್ತವೆ. ಅಂದ್ರೆ ಕಂಟ್ರೋಲ್ ಬರಲ್ಲ, ಅದು ಆಹಾರ ಚೆನ್ನಾಗಿ ಸಿಗ್ತದೆ, ಚೆನ್ನಾಗಿ ಗ್ರೋ ಆಗ್ಬಿಡುತ್ತೆ, ಆಮೇಲೆ ಅಧಿಕ ಬೆಳವಣಿಗೆ ಒಂದು ವಿಷಾಣುಗಳನ್ನ ಹೊರಹಾಕ್ತವೆ, ಅವಾಗ ಕಾಯಿಲೆ ಬರುತ್ತೆ. ಆಮೇಲೆ ನಿಮ್ಗೆ ಡೌಟ್ ಬರ್ಬೋದು, ಇದೇನಪ್ಪ ಅತಿ ಹೆಚ್ಚಿನ ಧಾನ್ಯದ ಆಹಾರ ಯಾರು ಕೊಡ್ತಾರೆ ಅಂತ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾರ್ಮಲ್ ಆಗಿ ಯಾರು ಕೊಟ್ಟಿರೋದಿಲ್ಲ. ಬಟ್ ಏನಾಗುತ್ತೆ, ಈಗ ಯಾವ್ದಾದ್ರು ಫಂಕ್ಷನ್ ಆಗುತ್ತೆ ಅನ್ಕೊಳ್ಳಿ ಊರುಗಳಲ್ಲಿ, ಯಾವ್ದಾದ್ರು ಮನೆಯಲ್ಲಿ ಫಂಕ್ಷನ್ ಆದಾಗ ಹೆಚ್ಚಾಗಿ ಉಳಿಯುತ್ತಲ್ಲ ಅನ್ನ ಅಂತ ಐಟಮ್ ಜಾಸ್ತಿ ಉಳಿದಿರುತ್ತೆ ಅನ್ಕೊಳ್ಳಿ. ಅದನ್ನ ಏನ್ ಮಾಡ್ತಾರೆ, ಯೂಶಲಿ ಯಾಕೆ ಬಿಸಾಕೋದು, ವೇಸ್ಟ್ ಮಾಡೋದು ಅಂತ ಏನ್ ಮಾಡ್ಬಿಡ್ತಾರೆ, ದನ ಕರುಗಳಿಗೆ ಹಾಕ್ಬಿಡ್ತಾರೆ. ಅದು ಏನೋ ಎಷ್ಟು ಜಾಸ್ತಿ ಮಿಕ್ಕಿದೆ, ಒಂದೇ ಕುರಿ ಬಂದು ತುಂಬಾ ತಿನ್ಬಿಡತ್ತೆ. ಈಗ ಡಿಸ್ಟ್ರಿಬ್ಯೂಟ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಹೆಚ್ಚಾಗಿ ಇವನ್ ರಫೇಶ್ ತಿನ್ನೋದೇ ಇಲ್ಲ, ಬರೀ ಇದೇ ತಿನ್ಬಿಡತ್ತೆ ಅನ್ಕೊಳ್ಳಿ. ಅವಾಗ ಇದು ಅನ್ನ ಅಂದ್ರೆ ಗೊತ್ತಿರುತ್ತೆ, ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ಅಲ್ವಾ. ಆ ತರ ಇರೋ ಡಯಟ್ ಅಲ್ಲಿ ಈ ಸೂಕ್ಷ್ಮಾಣು ಹೇಳಿದ್ನಲ್ಲ ಕ್ಲಾಸ್ಟ್ರಿಡಿಯಂ ಅಂತ, ಅದು ತುಂಬಾ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ. ಸೊ ಅದರಿಂದ ಜಾಸ್ತಿ ನಂಬರ್ ಇನ್ಕ್ರೀಸ್ ಆಗಿ ಈ ಕಾಯಿಲೆನ ಉಂಟು ಮಾಡುತ್ತೆ. ಅದಲ್ದೇ ಇನ್ನೊಂದು ಹೇಳಿದೆ ನಾನು, ಏನೋ ಹಸಿರಾದ ಹುಲ್ಲು. ಸೊ ಏನಾಗುತ್ತೆ, ಯೂಶಲಿ ಒಂದು ಡ್ರೈ ಪೀರಿಯಡ್ ಅಂತ ಆಗಿರುತ್ತೆ, ಅವಾಗ ಸ್ವಲ್ಪ ಅದಕ್ಕೆ ಹೊಟ್ಟೆಲ್ಲಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ, ಸೊ ಅದಕ್ಕೆ ಟ್ಯೂನ್ ಆಗಿರುತ್ತೆ. ಸಡನ್ ಆಗಿ ಮಳೆ ಎಲ್ಲ ಬಂದು ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡುತ್ತೆ, ಇದು ಸಿಕ್ತಲ್ಲ ಅಂತ ಖುಷಿಗೆ ಚೆನ್ನಾಗಿ ರುಚಿನೂ ಇರುತ್ತೆ, ಚೆನ್ನಾಗಿ ಜಾಸ್ತಿ ತಿನ್ಬಿಡುತ್ತೆ, ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚು. ಆವಾಗ ಈ ಕಾಯಿಲೆ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಅತಿಯಾಗಿ ತಿನ್ನುವ ರೋಗ ಅಂತಾನೆ ಹೇಳ್ತಾರೆ. ಸೊ ಅದಕ್ಕೆ ಸಮತೋಲಿತ ಆಹಾರ ಇರಲೇಬೇಕು, ಅಂದ್ರೆ ಯಾವಾಗಲೂ ಸಡನ್ ಆಗಿ ಚೇಂಜಸ್ ಮಾಡಬಾರದು, ಮಾಡಿದ್ರು ಸ್ವಲ್ಪ ಕಂಟ್ರೋಲ್ಡ್ ಅಲ್ಲಿ ಇರಬೇಕು. ಮೇಜರ್ ಆಗಿ ನಾವು ನೋಡಿರೋದೆಲ್ಲ ಜಾಸ್ತಿ ಈ ತರ ಅನ್ನ ತಿಂದಿರೋ ಕೇಸ್ಗಳಲ್ಲಿ, ಅಥವಾ ಮಳೆಗಾಲದಲ್ಲಿ ಅಚ್ಚ ಹಸಿರು ಜಾಸ್ತಿ ಬಂದಾಗ ಈ ತರದ್ದು ಬರಂತ ಸಾಧ್ಯತೆ ಇರುತ್ತೆ. ಈ ಇಟಿ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ರೋಗದ ಲಕ್ಷಣಗಳು ಗೋಚರಿಸುತ್ತೆ? ಮೋಸ್ಟ್ ಆಫ್ ದ ಟೈಮ್ ಇದೇನಾಗುತ್ತೆ ಅಂದ್ರೆ ಸಡನ್ ಚೇಂಜ್ ಅಂತ, ಸಡನ್ ಕಾಯಿಲೆ ಅಂತ ಹೇಳ್ತೀವಿ, ಅಂದ್ರೆ ಪರಕ್ಯೂಟ್ ಡಿಸೀಸ್ ಅಥವಾ ಅತಿ ತೀವ್ರತರವಾದ ಕಾಯಿಲೆ ಅಂತ ಹೇಳ್ತೀವಿ. ಅಂದ್ರೆ ಈ ಕಾಯಿಲೆ ಏನೇನಾಗುತ್ತೆ ಅಂದ್ರೆ ನಮ್ಗೆ ಯಾವಾಗ ರೈತರು ಬಂದಾಗ ಹಿಂಗ್ ನೋಡ್ರಪ್ಪ ಚಿಹ್ನೆಗಳು ಏನು ಅಂತ ಕೇಳಿದ್ರೆ, ಏನು ಕಾಣಿಸಲಿಲ್ಲ ಡಾಕ್ಟರ್, ಸತ್ವಿದಿತ್ತು ಅಂತ. ಸೊ ಅದನ್ನ ಚಿಹ್ನೆನೆ ಹಂಗೆ, ಅಂದ್ರೆ ಪರಕ್ಯೂಟ್ ಡಿಸೀಸ್ ಫಾರ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಸಿವಿಯರ್ ಫಾರ್ಮ್ ಅಲ್ಲಿ ಬರುತ್ತೆ. ಇವ್ರು ಚೆನ್ನಾಗಿ ತಿನ್ಕೊಂಡು ಬಂದು ಮೇಯ್ದು ಕರ್ಕೊಂಡು ಬಂದು ಬಿಟ್ಟಿರ್ತಾರೆ, ಆಮೇಲೆ ಸ್ವಲ್ಪ ಹೋಗಿ ನೋಡಿದ್ರೆ ಸತ್ತೋಗಿರುತ್ತೆ. ಸೊ ಏನು ಚಿಹ್ನೆ ತೋರಿಸ್ದೇ ಸಾಯೋ ಅಂತ ಕಾಯಿಲೆ ಬರುತ್ತೆ ಇದರಲ್ಲಿ, ಪರಕ್ಯೂಟ್ ಫಾರ್ಮ್ ಅಂತ. ಅದು ಯೂಶಲಿ ಏನಾಗುತ್ತೆ, ಇನ್ ಕೇಸ್ ನೀವು ಸಾಯೋ ಟೈಮ್ ಅಲ್ಲಿ ನೀವೇನಾದ್ರು ಇದ್ರೆ ಆ ಪರಕ್ಯೂಟ್ ಫಾರ್ಮ್ ಡಿಸೀಸ್ ಅಲ್ಲೂ ಸ್ವಲ್ಪ ಚಿಹ್ನೆಗಳು ಕಾಣಿಸಬಹುದು. ಯಾವುದು ಅದು ಅಂದ್ರೆ ನೊರೆ ಅಂತ ಜೊಲ್ ಸುರಿಸಬಹುದು, ಮತ್ ಕಾಯಿಕಾಲು ಒಡ್ಕೊಂಬಹುದು, ತಲೆ ಒಂಥರ ತಿರ್ಗಿಸ್ಕೊಂಡು ಬಿದ್ದು ಒದ್ದಾಡಿ ಸಾಯ್ಬಹುದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ ರೈತರು ಕರ್ಕೊಂಬಂದು ಬಿಟ್ಬಿಟ್ಟು ಎಲ್ಲ ಅವ್ರ ಕೆಲಸಕ್ಕೆ ಹೋಗಿರ್ತಾರೆ, ಪುನಃ ವಾಪಸ್ ಬಂದಾಗ ನೋಡಿದ್ರೆ ಸತ್ವಿದಿರುತ್ತೆ. ಸೊ ಈ ಚಿಹ್ನೆಗಳು ಅವರು ಮಿಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ರೆ ಇದು ಪರಕ್ಯೂಟ್ ಫಾರ್ಮ್ ಡಿಸೀಸ್ ಅಲ್ಲಿ. ಅದು ಬಿಟ್ರೆ ನೆಕ್ಸ್ಟ್ ಬರೋದು ಅಕ್ಯೂಟ್ ಫಾರ್ಮ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದ್ರೆ ತೀವ್ರತರವಾದ ಕಾಯಿಲೆ. ಇದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಒಂದೆರಡು ದಿನ ನರ್ಲ್ಸ್ ಸಾಯ್ತವೆ. ಆ ಟೈಮಲ್ಲಿ ನಮ್ಗೆ ಕಾಮನ್ ಆಗಿ ಬರೋ ಸಿಂಪ್ಟಮ್ಸ್ ಏನಂದ್ರೆ ಬೇದಿ ಉಚ್ಕೊಳ್ತವೆ ಅಂತ ಹೇಳ್ತಾರೆ. ಆ ಉಚ್ಕೊಳ್ಳೋದಲ್ಲಿ ರೆಗ್ಯುಲರ್ ಉಚ್ಕೊಳ್ಳೋದಕ್ಕಿಂತ ಅಂದ್ರೆ ನೀರಿನಂಶ ಅಷ್ಟೇ ಅಲ್ಲ, ಜೊತೆಗೆ ರಕ್ತ ಬೇದಿ ಕೂಡ ಆಗ್ತಾ ಇರುತ್ತೆ. ಸೊ ಅದು ಒಂದು, ನಾವು ಈ ತರ ರಕ್ತ ಬೇದಿ ಆಗೋ ಕುರಿಗಳು ಚೆನ್ನಾಗಿ ತಿಂದು ಚೆನ್ನಾಗಿ ಮೈಕಟ್ಟಿರೋ ಅಂತ ಕುರಿಗಳು ಮೇಕೆಗಳು ರಕ್ತ ಬೇದಿ ಆಗ್ತಿದೆ ಅಂದ್ರೆ ಇಟಿ ಒಂದು ಕಾಯಿಲೆಯನ್ನ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಅದ್ ಬಿಟ್ರೆ ಆಬ್ವಿಯಸ್ಲಿ ಈಗ ಬೇದಿ ಆಗ್ತಿದೆ ಅಂದಾಗ ಮೇವು ಸರಿಯಾಗಿ ತಿನ್ನೋದಿಲ್ಲ, ಮೆಲ್ಕ್ ಹಾಕೋದಿಲ್ಲ, ಆಮೇಲೆ ಜ್ವರ ಕೂಡ ಇದರಲ್ಲಿ ಈ ಟೈಮ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಕಾಯಿಲೆಯಲ್ಲಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಪರಕ್ಯೂಟ್ ಫಾರ್ಮ್ ಜಾಸ್ತಿ, ಅದು ಬಿಟ್ರೆ ಅಕ್ಯೂಟ್ ಫಾರ್ಮ್ ಅಲ್ಲಿ ಬಂದ್ರೆ ಈ ಚಿಹ್ನೆಗಳೆಲ್ಲ ಕಾಣಿಸುತ್ತೆ. ಅದೇ ತೀವ್ರತರವಾದ ಕಾಯಿಲೆ ಬಂದಾಗ ಏನು ಚಿಹ್ನೆ ಇಲ್ಲದೇನೆ ಸತ್ತಿದೆ ಅಂತಾನೆ ಅದೇ ಒಂದು ಚಿಹ್ನೆ ಅಂತ ಅನ್ಕೊಬಹುದು. ಈ ತರದ ರೋಗ ಲಕ್ಷಣಗಳು ಈ ಇಟಿ ಬಂದಂತ ಸಂದರ್ಭದಲ್ಲಿ ಗೋಚರಿಸುತ್ತೆ ಅನ್ನುವಂಥದ್ದು. ಇಟಿಯನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಹೇಗೆ? ಯೂಶಲಿ ಏನೇ ಕಾಯಿಲೆ ಬಂದ್ರು, ಈಗ ಒಂದು ಅನಿಮಲ್ ರನ್ ಆಗಿ ಕಾಣಿಸ್ತು ಅನ್ಕೊಳ್ಳಿ ಕಾಯಿಲೆ ಚಿಹ್ನೆಗಳು, ಫಸ್ಟ್ ಮಾಡಬೇಕಾಗಿರೋದು ನಾವು ಅದನ್ನ ಬೇರ್ಪಡಿಸಬೇಕು. ಆಮೇಲೆ ತಕ್ಷಣನೇ ಏನೇ ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ಪಶುವೈದ್ಯರನ್ನ ತೋರಿಸಿ ಸೂಕ್ತ ಚಿಕಿತ್ಸೆ ಮಾಡಿಸಬಹುದು. ಅಂದ್ರೆ ಈಗ ಬ್ಯಾಕ್ಟೀರಿಯಾ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಆಂಟಿಬಯೋಟಿಕ್ಸ್ ಅಂತ ಇರುತ್ತೆ. ಸೊ ಈ ಕಾಯಿಲೆ ಇಟಿ ಅಂತ ಗೊತ್ತಾದ್ರೆ ಅದಕ್ಕೆ ಸೂಟಬಲ್ ಆಂಟಿಬಯೋಟಿಕ್ಸ್ ಇರುತ್ತೆ, ಅದ ಡಾಕ್ಟರ್ ಕೊಡ್ತಾರೆ. ನಿಮ್ ಕಡೆಯಿಂದ ನೀವೇನ್ ಮಾಡಬಹುದು ಅಂದ್ರೆ, ಫಸ್ಟ್ ಯಾವ ಕಾಯಿಲೆ ಅಂತ ನೀವು ಕಂಡಿಡಕ್ಕೆ ಆಗದಿದ್ರು ಕಾಯಿಲೆ ಬಂದಂತ ಕುರಿ ಲಕ್ಷಣಗಳನ್ನ ನೋಡಿಕೊಂಡು ನೀವು ಸಪರೇಟ್ ಮಾಡಬೇಕಾಗತ್ತೆ ಒಂದು ರೈತರು. ಅದ್ ಬಿಟ್ರೆ ಈಗ ಆಹಾರದ ಹೇಳಿದೆ, ಇದು ಮೇಜರ್ ಆಗಿ ಬರೋದೇ ಸಡನ್ ಆಗಿ ಚೇಂಜ್ ಇಂದ ಆಹಾರ ಆಗೋ ಟೈಮಲ್ಲಿ, ಅಂದ್ರೆ ಸಡನ್ ಜಾಸ್ತಿ ತಿನ್ಸ್ಬಿಡೋದು, ಇಲ್ಲ ನೀವು ಮೇಸ ಕರ್ಕೊಂಡು ಹೋದಾಗ ನೀವು ಗಮನ ಇಲ್ದಂಗೆ ತಿನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ಸಮತೋಲಿತ ಆಹಾರನ ಕ್ರಮ ಅನುಸರಿಸಬಹುದು ಬಹಳ ಮುಖ್ಯ. ಅಂದ್ರೆ ಮಿಕ್ಕಿದೆ ಹೆಚ್ಚಾಗಿದೆ ಯಾಕೆ ವೇಸ್ಟ್ ಮಾಡೋದು ಅಂತ ತಿನ್ಸೋ ಬದಲು ಚೆಲ್ಲರ್ ಪರವಾಗಿಲ್ಲ ಅದಕ್ಕೆ ತಿನ್ಸಬಾರ್ದು. ಮತ್ತೆ ರಫೇಜ್ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಗ್ರೀನ್ಸು ಅಷ್ಟೇ, ಸಡನ್ ಆಗಿ ಚೆನ್ನಾಗಿದೆ ಲಶ್ ಏರಿಯಾದಲ್ಲಿ ಬಿಟ್ಬಿಟ್ಟು ತುಂಬಾ ಹೊತ್ತು ತಿನ್ಸ್ಕೊಂಡ್ಬಿಡೋ ಬದಲು ಸಮತೋಲಿತ ಆಹಾರ ಅಂದ್ರೆ ಸ್ವಲ್ಪ ಅದು ಜೊತೆ ಡ್ರೈ ಪೌಡರ್ಸ್ ಕೊಡಬೇಕಾಗತ್ತೆ. ಸಡನ್ ಆಗಿ ಹೆಚ್ಚಾಗಿ ಅದು ಕೊಡಬಾರ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಈ ಕಾಯಿಲೆಗೂ ಲಸಿಕೆ ಇದೆ. ಸೊ ಲಸಿಕೆಯನ್ನ ರೋಗ ಬರದಂತ ತಡೆಯಲು ನಾವು ಬಳಸಬಹುದು. ಇದನ್ನ ಲಸಿಕೆಯನ್ನ ವರ್ಷಕ್ಕೆ ಎರಡ್ ಸತಿ ಹಾಕ್ಬಹುದು. ಯಾವಾಗ ಯಾವಾಗ ತಕ್ಕಂತೆ ಆ ಟೈಮಲ್ಲಿ ಲಸಿಕೆ ಹಾಕಬೇಕಾಗತ್ತೆ. ಯೂಶಲಿ ರೈತರ ಪಾಪ ಲಸಿಕೆ ಹಾಕೋದಿಲ್ಲ ಅಂತೆಲ್ಲ ಹಾಕ್ತಾರೆ, ಬಟ್ ಎಲ್ರಿಗೂ ಲಸಿಕೆ ಅವ್ರದ್ದು ಒಂದ್ ಡೌಟ್ ಇರುತ್ತೆ. ಯೂಶಲಿ ನಮ್ಗೆ ಬಂದಾಗ ತುಂಬಾ ಹೇಳ್ತಾ ಇರ್ತಾರೆ, ಲಸಿಕೆ ಹಾಕಿಸಿದ್ವಿ ಡಾಕ್ಟ್ರೆ ಆದ್ರೂ ಬಂತು ಏನ್ ಲಾಭ ಅಂತ ಕೇಳ್ತಾ ಇರ್ತಾರೆ. ಇದ್ರಲ್ಲಿ ಏನ್ ಆಗುತ್ತೆ ಸಾಮಾನ್ಯವಾಗಿ ಏನು ತಪ್ಪು ಮಾಡ್ತಾರೆ ಅಂತ ಅಂದ್ರೆ, ಈಗ ಲಸಿಕೆ ಇವತ್ತು ನನ್ನ ಹತ್ರ ಒಂದು 50-100 ಕುರಿ ಇದೆ ಅಂತ ಅನ್ಕೊಳ್ಳೋಣ, ಲಸಿಕೆ ಹಾಕ್ಸಕ್ ಕರ್ಕೊಂಡ್ಬರ್ತೇನೆ ಡಾಕ್ಟರ್ನ. ಅವಾಗ ಏನಾಗುತ್ತೆ, ನಮ್ ಲಸಿಕೆಗಳನ್ನ ಈಗ ಚಿಕ್ಕ ಕುರಿಮರಿಗಳು ಅಂದ್ರೆ 3 ತಿಂಗಳು ಒಳಪಟ್ಟ ಕುರಿಮರಿಗಳಿಗೆ ಹಾಕೋದಿಲ್ಲ. ಆಮೇಲೆ ಗರ್ಭ ಧರಿಸಿದ ಕುರಿ ಮತ್ತೆ ಮೇಕೆಗಳು ಇನ್ನೇನು ಒಂದೆರಡು ವಾರದಲ್ಲಿ ಮರಿ ಹಾಕುತ್ತೆ ಅನ್ನೋ ಇರೋ ಕಂಡೀಷನ್ಸ್ ಅಲ್ಲೂ ಹಾಕೋದಿಲ್ಲ. ಸೊ ಈಗ ಏನಾಗುತ್ತೆ, ನೀವು 3 ತಿಂಗಳ ಹತ್ತತ್ರ ಇದೆ ಅದಕ್ಕೆ ಹಾಕ್ಸಿಲ್ಲ ಇದಕ್ಕೆ. ಸೊ ಈಗ ಎಲ್ಲಾ 100% ವ್ಯಾಕ್ಸಿನೇಷನ್ ಆಗಿಲ್ಲ. ಸೊ ನಾನ್ ಸಜೆಸ್ಟ್ ಮಾಡಿದ ರೈತರಿಗೆ ಏನಂದ್ರೆ, ಈಗ ಈ ವ್ಯಾಕ್ಸಿನೇಷನ್ ಮಾಡಿಸಕ್ ಬಂದಾಗ ಎಷ್ಟು ಕುರಿನ ನೀವು ವ್ಯಾಕ್ಸಿನ್ ಮಾಡದೆ ಬಿಟ್ರಿ, ಅದನ್ನ ಕಾರಣಗಳೊಂದಿಗೆ ನೀವು ಒಂದ್ಯಾವ್ದೋ ಒಂದು ಬುಕ್ ಮೇಂಟೈನ್ ಮಾಡಿ ಬರ್ಕೊಂಡ್ರೆ, ನೆಕ್ಸ್ಟ್ ಈಗ 3 ತಿಂಗಳು ಆಗಿಲ್ಲ ಅಂತ ಬಿಟ್ಟಿದ್ದೀರಾ ಅನ್ಕೊಳ್ಳಿ, ನೆಕ್ಸ್ಟ್ ಈಗ ನೆಕ್ಸ್ಟ್ ಯಾವಾಗ ವ್ಯಾಕ್ಸಿನ್ ಮಾಡ್ತೀರಾ, ಇನ್ನೊಂದ್ 6 ತಿಂಗಳು ಆದ್ಮೇಲೆ, ವರ್ಷಕ್ಕೆ 2 ಅಂತ ಹೇಳ್ತಾರಲ್ವಾ, ಈಗ ಈ ಕುರಿ ಇನ್ ಕೇಸ್ ಕುರಿ ಮರಿ ಒಂದ್ 2 ತಿಂಗಳು ಇತ್ತು ಹಾಕಿಲ್ಲ, ಈಗ ನೆಕ್ಸ್ಟ್ ಯಾವಾಗ ಹಾಕ್ತೀರಾ ನೀವು, ಇನ್ನೊಂದ್ 6 ತಿಂಗಳು ಆದ್ಮೇಲೆ. ಸೊ ಅರ್ಥ ಏನಾಗುತ್ತೆ, ಇದು 8 ತಿಂಗಳು ಆಗೋವರೆಗೂ ಹಾಕ್ಸೋದೇ ಇಲ್ಲ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಅದು ವ್ಯಾಕ್ಸಿನ್ ಇಲ್ಲ. ಸೊ ಕಾಯಿಲೆ ಬಂದ್ರೆ ಮೇಜರ್ ಆಗಿ ಇದೆಲ್ಲ ಬಂದಿರಬಹುದು, ನೀವು ಯಾವ ರೆಕಾರ್ಡ್ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವ ಕುರಿಲಿ ಬಂತು ಅಂತ, ಯಾವ್ದಕ್ಕೆ ವ್ಯಾಕ್ಸಿನ್ ಮಾಡಿಲ್ಲ ಅವೆಲ್ಲ ಮರ್ತೆ ಹೋಗ್ಬಿಡುತ್ತೆ. ಸೊ ಆದಷ್ಟು ನಾನು ಏನ್ ಹೇಳೋದು ಅಂದ್ರೆ, ಒಂದು ರೆಕಾರ್ಡ್ ಮಾಡಿಕೊಂಡು ಏನಾದ್ರು ಯಾವ ಕಾರಣಕ್ಕೆ ಹಾಕ್ಸಿಲ್ಲ, ಇಲ್ಲ ಆ ಟೈಮಲ್ಲಿ ಜ್ವರ ಇತ್ತೇನೋ, ಏನೋ ಹುಷಾರಿಲ್ಲ ಅಂತ ಹಾಕ್ಸಿಲ್ಲ, ಆತರ ಕಾರಣಗಳೆಲ್ಲ ಒಂದು ಬುಕ್ ಅಲ್ಲೋ ಇಲ್ಲ ಒಂದು ಬದಿಟ್ಕೊಂಡ್ರೆ ನೆಕ್ಸ್ಟ್ ಸೂಕ್ತ ಸಮಯ ಬರುತ್ತಲ್ವ, ನೆನ್ಪಿಟ್ಕೊಂಡಿರ್ಬೇಕು ನಮ್ಮ ಮನಸ್ಸಲ್ಲಿ, ಇದು ಬಂತು ಇದಕ್ಕೆ ಹಾಕಿಲ್ಲ ಅಂತ. ನೆಕ್ಸ್ಟ್ ಅದು ಆ ಏಜ್ ಬಂತು ಅಂದ ತಕ್ಷಣ ಒಂದ್ ಬ್ಯಾಚ್ ಆ ಬ್ಯಾಚ್ಗೆ ಇನ್ನೊಂದ್ಸತಿ ಶುರು ಮಾಡಬಹುದು. ಅವಾಗ ಏನಾಗುತ್ತೆ, ವ್ಯಾಕ್ಸಿನೇಷನ್ ಎಲ್ಲಾನು ಆಲ್ಮೋಸ್ಟ್ 100% ವ್ಯಾಕ್ಸಿನೇಷನ್ ಆಗುತ್ತೆ. ಸೊ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇದೇ ಕಂಪ್ಲೇಂಟ್, ವ್ಯಾಕ್ಸಿನ್ ಮಾಡಿಸಿದ್ವಿ ಆದ್ರೂ ಬಂದಿದೆ, ಆದ್ರೂ ಬಂದಿದೆ, ಬಟ್ ಇದು ಮರ್ತ್ಬಿಡ್ತಾರೆ. ಶೇಕಡ 100%-100% ವ್ಯಾಕ್ಸಿನ್ ಮಾಡಂತದನ್ನ ಮರಿಬಾರದು. ಆ ಸಂದರ್ಭದಲ್ಲಿ ಇದು ಬರ ಅಂತ ಸಾಧ್ಯತೆ ಕಡಿಮೆ ಇರುತ್ತೆ. ಯಾವ್ದಾದ್ರು ಒಂದೆರಡು ಲಕ್ಷಣಗಳು ಗೋಚರಿಸಿದಾಗ ಇದಕ್ಕೆ ಏನಾದ್ರು ಚಿಕಿತ್ಸೆ ಇರುತ್ತೆ? ಅದನ್ನ ಹೇಳ್ದಲ್ಲ, ಸೂಕ್ತ ಪಶುವೈದ್ಯನ್ ಕರೆದ್ಬಿಟ್ಟು ಆಂಟಿ ಬ್ಯಾಕ್ಟೀರಿಯಲ್ ಅಂತ ಇದೆ. ಈಗ ವೈರಾಣು ಕಾಯಿಲೆಗಳಿಗಾದ್ರೆ ಆಂಟಿ ವೈರಲ್ ಡ್ರಗ್ಸ್ ಗಳು ಇಲ್ವೇ ಇಲ್ಲ, ಬಟ್ ಇದಕ್ಕಂದ್ರೆ ಇಟಿ ಅಂತ ಕಾಯಿಲೆಗೆ ಆಂಟಿಬಯೋಟಿಕ್ಸ್ ಇದೆ. ಅದಕ್ಕೆ ತಜ್ಞ ಪಶುವೈದ್ಯನ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ರು ಇಟಿ ಅಂತ ಕಾಯಿಲೆ ಕಂಡಿಡ್ಕೊಂಡು ಅವ್ರು ಇಂಜೆಕ್ಷನ್ ಕೊಡ್ತಾರೆ, ಆಂಟಿಬಯೋಟಿಕ್ಸ್ ಗಳಿದಾವೆ, ಕಂಟ್ರೋಲ್ ಬರುತ್ತೆ. ಬಟ್ ತಕ್ಷಣ ಕಂಟ್ರೋಲ್ ಮಾಡಿಸಬೇಕು, ಮತ್ತೆ ಪ್ಲಸ್ ಇನ್ಫೆಕ್ಟೆಡ್ ಅನಿಮಲ್ಸ್ ಸಪರೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂತ ಏನಾಗುತ್ತೆ, 100 ಅನಿಮಲ್ಸ್ಗೂ ಬಂದ್ಬಿಟ್ರೆ ತುಂಬಾ ಕಂಟಿನ್ಯೂಸ್ ಇನ್ಫೆಕ್ಷನ್ ಶೆಡ್ ಆಗ್ತಾನೆ ಇರುತ್ತೆ. ಇದು ಈ ರೋಗಾಣು ಕರಳಲ್ಲಿರೋದ್ರಿಂದ ಬೇದಿಲಿ ಹಾಚಿ ಬರ್ತಾ ಇರುತ್ತೆ, ಅದೇ ಏನಾಗುತ್ತೆ, ಒಂದ್ ಮೇಯಕ್ ಹೋಗ್ತದೆ, ಅಲ್ಲೇ ಬೇದಿ ಮಾಡುತ್ತೆ, ಪುನಃ ನೆಕ್ಸ್ಟ್ ಡೇ ಅಲ್ಲೇ ಬೇರೆ ಕುರಿಗಳು ಹೋಗ್ತವೆ, ಅಲ್ಲೇ ಏನೋ ಮೇಯ್ತವೆ. ಸೊ ಅವಾಗ ಏನಾಗುತ್ತೆ, ಕಂಟಿನ್ಯೂಸ್ ರೀ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ನೀವು ಹುಷಾರಿಲ್ದಿರೋ ಅಂತ ಕುರಿಗಳನ್ನ ಸಪರೇಟ್ ಆಗಿ ಇಟ್ಟು ಅದು ಬೇದಿ ಮಾಡಿದ್ರೆಲ್ಲ ನೀಟಾಗಿ ಕ್ಲೀನಾಗಿ ತೊಳೆದು ಎಲ್ಲ ಮಾಡ್ಕೊಂಡ್ರೆ ನೀವು ನಿಮ್ಮ ಮಂದೆಯಲ್ಲಿರೋ ಬೇರೆ ಕುರಿಗಳಿಗೆ ಇನ್ಫೆಕ್ಷನ್ ಬರ್ದಿರೋ ನೋಡ್ಕೊಬಹುದು. ಇದಿಷ್ಟು ಕುರಿ ಮತ್ತೆ ಮೇಕೆಗಳನ್ನ ಕಾಡ್ತಕ್ಕಂತಹ ಕರುಳಿನ ವಿಷಬೇನೆ ಅಥವಾ ಈಟಿ ಕಾಯಿಲೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಹೀಗೆ ಕಾಡ್ತಕ್ಕಂತಹ ಮತ್ತೊಂದು ಕಾಯಿಲೆ ಅಂತ ಹೇಳಿದ್ರೆ HS ರೋಗ ಅಥವಾ ಗಂಟಲು ಬೇನೆ ಅಂತಕ್ಕಂಥದ್ದು. ಈ ಗಂಟಲು ಬೇನೆ ರೋಗ ಅಂತ ಅಂದ್ರೆ ಏನು? ಹೆಸರಿಗೆ ಹೇಳೋ ಹಂಗೇನೆ, ಗಂಟಲು ಬೇನೆ ಅಂದ್ರೆ ಗಂಟಲಲ್ಲಿ ಫಸ್ಟ್ ಇನ್ಫೆಕ್ಷನ್ ಶುರು ಆಗುತ್ತೆ. ಸೊ ಈ HS ಕಾಯಿಲೆ ಏನಂದ್ರೆ, ಈಗ ನಾವು ಈಗ ಈಟಿ ಕಾಯಿಲೆ ಹೇಳಿದ್ರೆ ಅದು ಕ್ಲಾಸ್ಟ್ರಿಡಿಯಂ ಇನ್ಫೆಕ್ಷನ್ ಬರುತ್ತೆ, ಕರಳಲ್ಲಿ ನಾರ್ಮಲ್ ಆಗಿರುತ್ತೆ, ವೇರಿಯೇಷನ್ ಆದಾಗ ಇದಾಗುತ್ತೆ. ಅದೇ ರೀತಿ HS ಕಾಯಿಲೆ ಕೂಡ ಕಾಸ್ ಮಾಡುವಂತ ಪ್ಯಾಚುರಲ್ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಾ, ಅದು ಗಂಟಲಲ್ಲಿ ಇರುತ್ತೆ, ಅಂದ್ರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇರುತ್ತೆ, ನಾರ್ಮಲ್ ಆಗಿ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಅನಿಮಲ್ಸ್ ಎಲ್ಲಾನು ಇರುತ್ತೆ. ಅದು ಕಂಟ್ರೋಲ್ಡ್ ಅಲ್ಲಿ ಇರುತ್ತೆ, ಆ ನಂಬರ್ಸ್ ಜಾಸ್ತಿ ಇಲ್ಲ, ಕಾಯಿಲೆ ಮಾಡುವಷ್ಟು ಇರೋದಿಲ್ಲ. ಇದು ಕೂಡ ವೃದ್ಧಿಸುತ್ತೆ. ಯಾವ ಕಾರಣಗಳಲ್ಲಿ ವೃದ್ಧಿಸುತ್ತೆ ನಂಬರ್ಸ್ ಅಂತ ತಗೊಂಡ್ರೆ, ಒತ್ತಡಗಳಿಗೆ, ಯಾವುದೇ ಒತ್ತಡ ಒಂದಾಗ ಕುರಿ ಮೇಕೆಗಳು ಕಾಯಿಲೆ ಬರುತ್ತೆ. ಈಗ ನಮ್ಗೂ ಅಷ್ಟೇ ಅಲ್ವಾ, ಈಗ ಕೋಲ್ಡ್ ಬರುತ್ತಲ್ವ, ಶೀತ ನೆಗಡಿ ಯಾವಾಗ ಬರುತ್ತೆ, ಅದೇ ರೀತಿ ಈ ಕುರಿಗಳಿಗೂ ಮೇಕೆಗಳಿಗೂ ವಾತಾವರಣದ ವೈಪರೀತ್ಯವಾದಾಗ, ಅಂದ್ರೆ ಯಾವಾಗ ತುಂಬಾ ಸಡನ್ ಆಗಿ ಟೆಂಪರೇಚರ್ ಚೇಂಜ್ ಆಗುತ್ತೆ, ನಮ್ದು ಎಸ್ಪೆಷಲಿ ಆಸನ್ ತಗೊಂಡ್ಬಿಟ್ರೆ ಅಂತೂ ಸಖತ್ ವೇರಿಯೇಷನ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ವಾತಾವರಣದ ವೈಪರೀತ್ಯದಿಂದ ಬರುತ್ತೆ. ಅದಲ್ಲದೆ ಈಗ ಸಡನ್ ಆಗಿ ಈಗ ದೂರ ಪ್ರಯಾಣ ಮಾಡಿಸಬಹುದು, ನೀವೇನಾದ್ರೂ ಈಗ ಮತ್ತೆ ಒಂದು 10-20 ಇದೆ ಅನ್ಕೊಳ್ಳಿ, ಇನ್ಕ್ರೀಸ್ ಮಾಡಬೇಕು ಅಂತ ಅನ್ಬಿಟ್ಟು ಬೇರೆ ಕಡೆಯಿಂದ ತರ್ತೀರಾ, ತಂದ ತಕ್ಷಣ ಇದಕ್ಕೆ ಮಿಕ್ಸ್ ಮಾಡಬಾರ್ದು. ತರೋದನ್ನು ಡಿಸ್ಟೆನ್ಸ್ ಎಷ್ಟು ದೂರ ಇದೆ, ಯಾವಾಗ ತರ್ತಿದ್ದೀರಾ, ಈಗ ಮಳೆಗಾಲದಲ್ಲಿ ತರಕ್ಕೆ ಹೋಗ್ಬಾರ್ದು ನೀವು, ಚೆನ್ನಾಗಿರೋ ಟೈಮ್ ಇಲ್ಲಿ ನೋಡ್ಬೇಕು. ಮತ್ತೆ ತುಂಬಾ ಬಿಸಿಲಿರೋ ಟೈಮ್ ಅಲ್ಲೂ ಅಷ್ಟೆ, ಅಂದ್ರೆ ನೀವು ಹೆಂಗೆ ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀರಾ, ಅದ್ರ ಮೇಲೆ ದೂರ ಪ್ರಯಾಣ ಹೆಂಗೆ ಮೇಂಟೈನ್ ಮಾಡಿರ್ತೀರಾ, ಆ ಸ್ಟ್ರೆಸ್ ನ ಅವಾಯ್ಡ್ ಮಾಡಿದ್ರೆ ಅದು ಅವಾಗ ಬರಲ್ಲ. ಇನ್ ಕೇಸ್ ಅವಾಗ ನೀವು ಆತರ ಇಂಪಾರ್ಟೆನ್ಸ್ ಕೊಟ್ಟಿಲ್ಲದೆ ಇದ್ರೆ ಸ್ಟ್ರೆಸ್ ಆಗುತ್ತೆ, ಒತ್ತಡ ಆಗುತ್ತೆ, ಅವಾಗೊಂದು ಬರುತ್ತೆ. ಮತ್ತೆ ನೀವೀಗ ಮೇಯಿಸೋ ಜಾಗ ತುಂಬಾ ನೀರಿನಿಂದ ಕೂಡಿರೋ ಅಂತ ಜಾಗದಲ್ಲಿ ಹೋಗಿ ಮೇಯಿಸ್ತಾ ಇದ್ದೀರಾ ಅನ್ಕೊಂಡು, ತೇವಾಂಶ ಹೆಚ್ಚಿರೋ ಇದಲ್ಲಿ ಅವಾಗೂ ಇದಾಗುತ್ತೆ. ಆಮೇಲೆ ನೀವು ಎಲ್ಲಿ ಕಟ್ಟಿದ್ದೀರಾ, ಬೆಳಕಿಲ್ದ ಗಾಳಿ ಇಲ್ದಿರೋ ಅಂತ ಏರಿಯಾದಲ್ಲಿ, ಅಂದ್ರೆ ಚೆನ್ನಾಗಿ ಗಾಳಿ ಬೆಳಕಿಲ್ದಿರೋ ಅಂತ ಕೊಟ್ಟಿಗೆಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ, ಓವರ್ ಕ್ರೌಡಿಂಗ್ ಮಾಡಿದಿರಾ, ಇಂಥ ಕಂಡೀಷನ್ಸ್ ಗಳೆಲ್ಲ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಎಲ್ಲಾ ಟೈಮಲ್ಲೂ ಹೊರೋದಿಲ್ಲ, ಬಟ್ ಎಸ್ಪೆಷಲಿ ಈ ತರ ಕೋಲ್ಡ್ ಟೈಮ್ ಅಲ್ಲಿ ಏನಾಗುತ್ತೆ, ಆ ಒತ್ತಡ ಉಂಟಾಗಿ ನಾರ್ಮಲ್ ಆಗಿರೋ ಪ್ಯಾಶುರಲ್ ಆರ್ಗನಿಸಂ ನಮ್ ಗಂಟ್ಲಲ್ಲಿ ಏನಿತ್ತು ಅದೇ ಜಾಸ್ತಿ ವೃದ್ಧಿಸ್ಬಿಟ್ಟು ಕಾಯಿಲೆ ಕೊಂಡು ಮಾಡುತ್ತೆ. ಒಂದಕ್ಕೆ ಬರ್ಬೋದು, ಒಂದು ತುಂಬಾ ಸ್ಟ್ರೆಸ್ ಇತ್ತು ಅದಕ್ಕೆ ಜಾಸ್ತಿ ಬಂದ್ಬಿಡುತ್ತೆ, ಅದು ಬಂದ ಮೇಲೆ ಅದು ಕೆಮ್ಮದಿಂದ ಇಲ್ಲಿಂದ ಎಲ್ಲ ಆಚೆ ಆಗ್ತಾ ಇರುತ್ತೆ, ಬ್ಯಾಕ್ಟೀರಿಯಾನ ಸ್ಪ್ರೆಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಅದು ಆ ಬ್ಯಾಕ್ಟೀರಿಯಾಗಳು ಐದರ್ ಫುಡ್ ಅಲ್ಲಿ ಏನಾದ್ರೂ ಮಿಕ್ಸ್ ಆಗ್ಬಹುದು ಬೇರೆ ಪ್ರಾಣಿಗಳಿಗೆ, ಆಹಾರದ ಮೂಲಕ ಹೋಗ್ಬಹುದು ಅಥವಾ ಗಾಳಿ ಮೂಲಕನೇ ಬೇರೆ ಪ್ರಾಣಿಗಳಿಗೆ ಹೋಗ್ಬಹುದು. ಸೊ ಅದಕ್ಕೆ ನಾವು ಯಾವಾಗ ನೋಡಿ ಹೇಳಿದ್ವಿ, ಯಾವುದೇ ಒಂದು ಪ್ರಾಣಿ ಚಿಹ್ನೆ ತೋರಿಸಿದ ತಕ್ಷಣ ನೀವು ಸಪರೇಟ್ ಮಾಡಿದ್ರೆ ನೆಕ್ಸ್ಟ್ ಬೇರೆ ಅನಿಮಲ್ಸ್ಗೆ ಸ್ಪ್ರೆಡ್ ಆಗೋದನ್ನ ತುಂಬಾ ತಡಿಬಹುದು ನಾವು, ಅದಕ್ಕೆ ಹೇಳ್ತೀವಿ. ಮತ್ತೆ ಈ ಕಾಯಿಲೆಯಲ್ಲಿ ಮರಣ ಪ್ರಮಾಣನೂ ತುಂಬಾ ಅತಿಯಾಗಿ ಆಮೇಲೆ ಇದು ಗಂಟ್ಲು ಬೇನೆ ಅಂತ ಹೇಳೋದು, ಯಾಕಂದ್ರೆ ಗಂಟ್ಲು ಭಾಗದಲ್ಲಿ ನೀವು ಸೂಕ್ಷ್ಮ ಗಮನಿಸಿದ್ರೆ ಎದೆಯ ಹತ್ತಿರ ಗಂಟ್ಲು ಭಾಗದ ಹತ್ರ ತುಂಬಾ ಊದ್ಕೊಂಡಿರುತ್ತೆ, ಆಯ್ತಾ, ಊದಿರೋದು ನಿಮ್ಗೆ ಕಾಣಿಸುತ್ತೆ. ಆಮೇಲೆ ಇವನ್ ಗಂಟ್ಲು ಊದಿರೋದ್ರಿಂದ ಏನಾಗುತ್ತೆ, ಉಸಿರಾಟದಲ್ಲಿ ಕೂಡ ಅದಕ್ಕೆ ತೊಂದರೆ ಇರುತ್ತೆ. ಆಮೇಲೆ ಕಣ್ಣಿಂದ ಮೂಗಿನಿಂದ ನೀರ್ ಸುರಿತಾ ಇರುತ್ತೆ. ಫಸ್ಟ್ ಮೂಗಲ್ಲಿ ನೀರ್ ತರ ದ್ರವ ಆಚೆ ಬಂದು ಆಮೇಲೆ ಗೊಣ್ಣೆ ರೀತಿಯಾಗಿ ಅಂಟಂಟಾಗಿ ಬರುತ್ತೆ. ಆಮೇಲೆ ಡಾಕ್ಟರ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಿಮ್ಗೆ ಅಂದ್ರೆ ರೈತರಿಗೆ ಅಷ್ಟೊಂದು ಗೊತ್ತಾಗದೆ ಇರ್ಬೋದು. ಶ್ವಾಸಕೋಶದ ಸೌಂಡ್ ನೋಡಿದ್ರೆ ಸ್ಟೆತೋಸ್ಕೋಪ್ ಇಟ್ಕೊಂಡ್ರು ಅದ್ರಲ್ಲೂ ನಮ್ಗೆ ಸೌಂಡ್ ಡಿಫ್ರೆನ್ಸ್ ಇರುತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಫೆಕ್ಟ್ ಆಗಿರೋದ್ರಿಂದ. ಆಮೇಲೆ ತೀವ್ರ ಕಾಯಿಲೆ ಇದ್ದಲ್ಲಿ ನೀವೇನಾದ್ರೂ ಟ್ರೀಟ್ಮೆಂಟ್ ಮಾಡಲೇ ಇಲ್ಲ ಅಂದ್ರೆ ಸತ್ತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನಿಯಂತ್ರಣ ತಗೊಂಡ್ರೆ ನಾವು ಈಗ ಯೂಶಲಿ ಎಲ್ಲಾ ಇದೆಲ್ಲ ಕಾಯಿಲೆಗಳು ಮೇಜರ್ ಬ್ಯಾಕ್ಟೀರಿಯಾ ಕಾಯಿಲೆಗಳೆಲ್ಲ ಮುಂಗಾರು ಟೈಮಲ್ಲಿ ಬರುತ್ತೆ. ಸೊ ಅದಕ್ಕಿಂತ ಮೊದಲ ನೀವು ವ್ಯಾಕ್ಸಿನೇಷನ್ ನ ಮಾಡಿಸ್ಕೊಂಡಿರ್ಬೇಕಾಗತ್ತೆ. ಆಮೇಲೆ ಯಾವುದೇ ನರಳು ಕುರಿಮೇಕೆ ಇದ್ರೆ ಅದನ್ನ ಬೇರ್ಪಡಿಸ್ಬಿಟ್ಟು ಸೂಕ್ತ ಚಿಕಿತ್ಸೆಯನ್ನ ಪಶುವೈದ್ಯರಿಂದ ಕೊಡಿಸಬೇಕಾಗತ್ತೆ. ಆಮೇಲೆ ಸತ್ತ ಜಾನುವಾರುಗಳು ಇನ್ ಕೇಸ್ ಸಡನ್ ಸತ್ತೋಗೋದು, ಒಂದೇ ಕೇಸ್ ಅಲ್ಲ, ಎನಿ ಕೇಸ್ ಅಲ್ಲಿ ಯಾವುದೇ ಕಾರಣಕ್ಕೆ ಜಾನುವಾರುಗಳು ಸತ್ತೋದ್ರೆ, ಕುರಿಮೇಕೆಗಳು ಅಥವಾ ಹಸು ಏನ್ ಸತ್ತೋದ್ರು, ಪ್ರಾಪರ್ ಆಗಿ ಉಳ್ಬೇಕು ಇಲ್ಲ ವಿಲೇವಾರಿ ಮಾಡ್ಬೇಕಾಗತ್ತೆ. ನೀವು ಸುಮ್ನೆ ಅಲ್ಲೇ ಎಲ್ಲೋ ಅಂದ್ರೆ ನೀಟಾಗಿ ಮಾಡಲಿಲ್ಲ ಅಂದ್ರೆ ಅದನ್ನ ಇನ್ಫೆಕ್ಷನ್ ಬೇರೆ ಅನಿಮಲ್ಸ್ ಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಶಲಿ ಓಕೆ ವಿಲೇವಾರಿ ಚೆನ್ನಾಗಿ ಮಾಡಿದೀವಿ ಅಂತ ನೀವು ಅನ್ಕೊಳ್ತೀರಾ, ಅಂದ್ರೆ ಸತ್ತಿರೋ ಅನಿಮಲ್ ತಗೊಂಡೋಗಿ ನೀವು ಬೇಕಿದ್ರೆ ಚೆನ್ನಾಗಿ ದೂರದಲ್ಲಿ ವಿಲೇವಾರಿ ಮಾಡಬಹುದು. ಬಟ್ ಅದು ಸೆಕ್ರೀಷನ್ಸ್ ಇತ್ತಲ್ಲ ಅಂದ್ರೆ ಬೇದಿ ಮಾಡಿಟ್ಕೊಂಡಿರಬಹುದು, ಆ ಏರಿಯಾ ಕೊಟ್ಟಿಗೆಲಿ ಇತ್ತಲ್ಲ ಅಲ್ಲೂ ಇನ್ಫೆಕ್ಷನ್ ಇದ್ದೇ ಇರುತ್ತಲ್ವಾ, ಅದನ್ನ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯೂಶಲಿ ಏನ್ ಮಾಡ್ತಾರೆ, ಕ್ಲೀನ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ, ನೀರ್ ಹಾಕ್ಬಿಟ್ಟು ತೊಳ್ಬಿಡ್ತಾರೆ, ಸಾಕಾಗೋದಿಲ್ಲ. ಸೊ ನಾವು ಅದಕ್ಕೆ ಏನಾದ್ರು ಕೀಟನಾಶಕಗಳನ್ನ ಹಾಕಿ ಅಲ್ಲಿ ಎಲ್ಲೆಲ್ಲಿತ್ತು ಎಲ್ಲೆಲ್ಲಿ ಓಡಾಡಿತ್ತು ಅಷ್ಟು ಏರಿಯಾಗಳು ನೀಟಾಗಿ ಹೊಸದಾಗಿ ಫ್ರೆಶ್ ಆಗಿ ಕ್ಲೀನ್ ಮಾಡ್ಬಿಟ್ಟು ಬೇರೆ ಅನಿಮಲ್ಸ್ ನ ಅಲ್ಬಿಟ್ರೆ ಒಳ್ಳೇದು. ಅಂದ್ರೆ ಒಟ್ಟಿಗೆ ಇರುತ್ತೆ ಬಟ್ ಇದ್ದಾಗೂ ಅಟ್ಲೀಸ್ಟ್ ಆಚೆ ಬೇರೆದನ್ನ ಬಿಟ್ಟು ನೀಟಾಗಿ ಎಲ್ಲಾ ಕಡೆನೂ ತೊಳೆದು ಎಲ್ಲ ಮಾಡಿದ್ರೆ ಈ ರೋಗನ ಅವಾಗ ನಿಯಂತ್ರಿಸಬಹುದು. ಆಮೇಲೆ ಈಗ ಸ್ಟ್ರೆಸ್ ಅಂತ ಹೇಳಿ ಒತ್ತಡ ಕಾರಣ ಮೇಜರ್ ಆಗಿ ನಾವೇನೇ ಹೇಳ್ವಿ ದೂರ ಪ್ರಯಾಣ ಅಥವಾ ಕೋಲ್ಡ್ ಅಂತ ಅಂದ್ವಿ, ಅದಲ್ದೇನೆ ಈಗ ಯಾವ್ದಾದ್ರು ಬೇರೆ ವೈರಾಣು ಕಾಯಿಲೆ ಇತ್ತು ಅನ್ಕೊಳ್ಳಿ, ಈಗ FMD PPR ಆತರ ಕಾಯಿಲೆಗಳು ಕುರಿಮೇಕೆಗಳು ಬರುತ್ತವೆ, ಆ ಕಾಯಿಲೆ ಇದ್ದಾಗೂ ಈ ಕಾಯಿಲೆ ಉತ್ಪನ್ನ ಆಗೋಕ್ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸ್ಟ್ರೆಸ್ ಅದು ಒಂದ್ ಸ್ಟ್ರೆಸ್, ವೈರಾಣು ಕಾಯಿಲೆನೂ ಒಂದ್ ಸ್ಟ್ರೆಸ್. ಸೊ ಅದಕ್ಕೆ ನಾವು ಬರೀ ಬ್ಯಾಕ್ಟೀರಿಯಾ ಕಾಯಿಲೆಗೆ ಈಗ HS ಮತ್ತೆ ET ವ್ಯಾಕ್ಸಿನ್ ಮಾಡಿದ್ದೀನಿ ಡಾಕ್ಟ್ರೆ, ಆದ್ರೂ ET ಬಂತು ಇಲ್ಲ HS ಬಂತು ಅನ್ಬೋದು, ಒಂದು ವ್ಯಾಕ್ಸಿನ್ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಇವ್ ಸರಿಯಾಗಿ ಬೇರೆ ಎಲ್ಲಾ ಅನಿಮಲ್ಸ್ಗೂ ಮಾಡಿಲ್ದೇ ಇರ್ಬೋದು, ಅಥವಾ ಅದೇ ಟೈಮ್ ಅಲ್ಲಿ ಬೇರೆ ಕೋ ಎಕ್ಸಿಸ್ಟಿಂಗ್ ವೈರಲ್ ಡಿಸೀಸ್ ಇರ್ಬೋದು. ನಮ್ ಕಾಣಿಸ್ತಾರೆ HS ಕಾಯಿಲೆ ಅಂತ ಅನ್ಸ್ತಿರತ್ತೆ, ಆ ಜೊತೆಗೆ PPR ಇರ್ಬೋದು, ಆ ತರ ಟೈಮಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಎಲ್ಲ ಇವನ್ ವೈರಾಣು ಕಾಯಿಲೆ ಬರುವಂತ ಕಾಯಿಲೆಗಳಿಗೂ ಲಸಿಕೆ ಹಾಕ್ಸ್ಕೊಂಡ್ರೆ ಅವಾಗ ಈ ಕಾಯಿಲೆನ ತಡೆಗಟ್ಟಬಹುದು, ತಡೆಗಟ್ಟಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಇದಿಷ್ಟು HS ಅಥವಾ ಗಂಟಲು ಬೇನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ರೀತಿ ಈ ನೆರಡಿ ರೋಗ ಅನ್ನುವಂಥದ್ದು ಕೂಡ ನಮ್ಮ ಕುರಿ ಮತ್ತೆ ಮೇಕೆಗಳನ್ನ ಕಾಡುತ್ತೆ. ಈ ನೆರಡಿ ರೋಗ ಅಂತ ಅಂದ್ರೆ ಏನು? ನೆರಡಿ ರೋಗದಿಂದ ಸತ್ತಂತ ಪ್ರಾಣಿಯ ಮರಣೋತ್ತರ ಪರೀಕ್ಷೆಯನ್ನ ಮಾಡಬಾರದು ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಯಾಕೆ ಈ ತರದ ಒಂದು ಅಭಿಪ್ರಾಯ ಇದೆ? HS ET ಅಷ್ಟು ಸಾಮಾನ್ಯವಾಗಿ ಬರದೇ ಇದ್ರು ಕೂಡ ಎಲ್ಲ ರೈತರು ಈ ಕಾಯಿಲೆ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಇದು ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ. ಪ್ರಾಣಿಜನ್ಯ ಅಂದ್ರೆ ಪ್ರಾಣಿಯಿಂದ ಮನುಷ್ಯರಿಗೆ ಬರುವಂತ ರೋಗ. ಈಗ ಹ್ಯಾಂಥ್ರಾಕ್ಸ್ ಇಂದ ಸತ್ತಿರೋ ಪ್ರಾಣಿಯನ್ನ ನಾವು ಕರೆಕ್ಟ್ ಗೆ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ನಮಗೂ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಗಮನ ತಿಳ್ಕೊಂಡಿರ್ಬೇಕು. ಮೇಜರ್ ಆಗಿ ನೋಡಿರೋದಂದ್ರೆ ಇದು ಎಲ್ಲಾ ಕಡೆನೂ ಪ್ರಾಮಿನೆಂಟ್ ಇಲ್ಲ ಈ ಹ್ಯಾಂಥ್ರಾಕ್ಸ್ ಕಾಯಿಲೆ. ಈಗ HS ET ಅಂದ್ರೆ ಎಲ್ಲಿ ಪ್ಲೇಸ್ ನೋಡಿದ್ರು ಇದ್ದೇ ಇರುತ್ತೆ ಅಂತ ಹೇಳ್ತೀವಲ್ಲ, ಆತರ ಹ್ಯಾಂಥ್ರಾಕ್ಸ್ ಕಾಯಿಲೆ ಇರೋದಿಲ್ಲ. ಯೂಶಲಿ ಒಂದೊಂದು ಏರಿಯಾದಲ್ಲಿ ಇರುತ್ತೆ, ಅಂದ್ರೆ ಎಂಡೆಮಿಕ್ ಬೆಲ್ಟ್ ಅಂತ ಹೇಳ್ತಾರೆ, ಇದು ಹ್ಯಾಂಥ್ರಾಕ್ಸ್ ಬೆಲ್ಟ್ ಅಂತ ಹೇಳ್ತಾರೆ. ಈಗ ಒಂದು ವಿಲೇಜ್ ತಗೊಂಡ್ರೆ ಈ ಕಾಯಿಲೆ ಅಲ್ಲಿ ಅವಾಗವಾಗ ಬರ್ತಾನೆ ಇರುತ್ತೆ, ಅದು ಬಿಟ್ಟು ಬೇರೆ ಏರಿಯಾಗಳಲ್ಲಿ ಸ್ವಲ್ಪ ಕಡಿಮೆನೆ ಇರುತ್ತೆ. ಯಾಕೆ ತರ ಆಗುತ್ತೆ ಅಂದ್ರೆ ಇದು ಪರಾಕ್ಯೂಟ್ ಫಾರ್ಮ್ ಅಲ್ಲಿ ಬರುತ್ತೆ ಈ ಕಾಯಿಲೆ. ಅಂದ್ರೆ ಏನು ಚಿಹ್ನೆ ತೋರಿಸ್ತೇನೆ, ಸತ್ತೋಗುತ್ತೆ ಪ್ರಾಣಿ, ಆಯ್ತಾ, ಸತ್ತ ಪ್ರಾಣಿ ಗುದದ್ವಾರದಿಂದ ಅಥವಾ ನ್ಯಾಚುರಲ್ ಓಪನಿಂಗ್ಸ್ ಮೂಗಿಂದ ಬಾಯಿಂದ ಎಲ್ಲ ಕಡೆಯಿಂದ ರಕ್ತ ಆಚೆ ಬರುತ್ತೆ. ಆ ರಕ್ತಗಳಲ್ಲಿ ಇರೋ ಇದು ಬ್ಯಾಕ್ಟೀರಿಯಾ ಇರುತ್ತಲ್ವಾ, ಆ ಬ್ಯಾಕ್ಟೀರಿಯಾಗಳು ಹಂಗೆ ಆ ರಕ್ತದಲ್ಲಿ ಇದ್ದಾಗ ಗಾಳಿಗೆ ಒಡ್ಲಿಲ್ಲ ಅಂದ್ರೆ ಅದು ಬದುಕ ಕಷ್ಟ, ತುಂಬಾ ಫ್ರೆಜೈಲ್ ಅಂತ ಹೇಳ್ತವೆ. ಬಿಸಿಲಿಗೆ ಶಾಖ ಕೇಳಿ ಏನಾದ್ರು ಡಿಸ್ಇನ್ಫೆಕ್ಟನ್ಗೆ ಸತ್ತೋಗ್ತವೆ. ಆದ್ರೆ ನೀವು ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಅಂತ ಹೇಳಿದ್ವಲ್ಲ, ಈಗ ಅಂತ ಸತ್ತ ಪ್ರಾಣಿಗಳು ನಿಮ್ಗೆ ಗೊತ್ತಿಲ್ಲದೆ ಓಪನ್ ಮಾಡ್ಬಿಡ್ಬೋದು. ಆ ಓಪನ್ ಮಾಡಿದ ಕೇಸ್ ಅಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಏರೋಬಿಕ್ಸ್ ಪರ್ಫಾರ್ಮರ್ ಅಂತ ಹೇಳ್ತೀವಿ, ಅಂದ್ರೆ ಗಾಳಿಗೆ ಒಡೆದಾಗ ಆ ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ, ಕವಚ ಫಾರ್ಮ್ ಮಾಡ್ಕೊಳ್ತದೆ ಅಂತ ಹೇಳ್ತಾರೆ, ಸ್ಪೋರ್ ಫಾರ್ಮರ್ ಅಂತ. ಆ ಸ್ಪೋರ್ ಫಾರ್ಮ್ ಆಗೋದಕ್ಕೆ ಗಾಳಿ ಬೇಕು, ಬಾಡಿಲಿ ಇದ್ದಾಗ ಆ ಬ್ಯಾಕ್ಟೀರಿಯಾ ಸ್ಪೋರ್ ಫಾರ್ಮ್ ಮಾಡಕ್ ಆಗಲ್ಲ. ಬ್ಯಾಕ್ಟೀರಿಯಾ ಆ ಸಚ್ ಆಚೆ ಬಂದ್ರೆ ಅದಕ್ಕೆ ಏನಾದ್ರು ಕೀಟನಾಶಕಗಳು ಇಲ್ಲ ಏನಾದ್ರು ಹಾಕಿದ್ರೆ, ಅಂದ್ರೆ ಡಿಸ್ಇನ್ಫೆಕ್ಟೆಂಟ್ ಹಾಕಿದ್ರೆ ಅದು ಸತ್ತೋಗ್ತವೆ. ಅದೇ ಸ್ಪೋರ್ ಫಾರ್ಮ್ ಮಾಡ್ಬಿಡ್ತು ಅನ್ಕೊಂಡ್ರೆ, ಸ್ಪೋರ್ ಆದ್ಮೇಲೆ ಅದು ವರ್ಷಾನ್ಗಟ್ಲೆ ಆ ಏರಿಯಾದಲ್ಲಿ ಇರೋ ಚಾನ್ಸಸ್ ಜಾಸ್ತಿ. ಅಂದ್ರೆ ಇವನ್ ರೆಕಾರ್ಡ್ ಮಾಡಿದ್ದಾರೆ ಒಂದ್ 30-40 ವರ್ಷವರೆಗೂ, ಈಗ ಒಂದ್ ಏರಿಯಾದಲ್ಲಿ ಒಂದ್ ಹಳ್ಳಿ ಸತ್ತೋಗಿತ್ತು ಅನ್ಕೊಳ್ಳಿ ಒಂದು ಆಂಥ್ರಾಕ್ಸ್ ಕಾಯಿಲೆಯಿಂದ, ಇನ್ 30 ಆದ್ಮೇಲೆ ವರ್ಗೂ ಆ ಸ್ಪೋರು ಇನ್ನೂ ಇರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸೊ ಆ ಏರಿಯಾದಲ್ಲಿ ಇನ್ನೊಂದೇನೋ ಹಸು ಇಲ್ಲ ಕುರಿ ನೆಕ್ಸ್ಟ್ ಅದು ಇನ್ನೊಂದು ವರ್ಷ ಆದ್ಮೇಲೆ ಹೋದ್ರು ಅವ ಗುಂಡಿ ಇವನ್ ನಾವೇನ್ ಮಾಡ್ತೀವಿ ಈಗ ವಿಲೇವಾರಿ ಮಾಡ್ಬೇಕಾದ್ರೆ ರೆಗ್ಯುಲರ್ ಅನಿಮಲ್ಸ್ ವಿಲೇವಾರಿ ಮಾಡೋದಕ್ಕೂ ಬೇರೆ ಕಾಯಿಲೆಯಿಂದ ಸತ್ತಿರೋ ವಿಲೇವಾರಿಗೂ ಈ ಆಂಥ್ರಾಕ್ಸ್ ಇಂದ ಬರುವಂತ ಕಾಯಿಲೆಗಳಲ್ಲಿ ಸತ್ತಿರುವಂತ ಪ್ರಾಣಿ ವಿಲೇವಾರಿ ತುಂಬಾ ಡಿಫ್ರೆಂಟ್ ಆಗಿ ಹೇಳ್ತೀವಿ. ಸ್ವಲ್ಪ ಎಡುವುದ್ರು ಪರವಾಗಿಲ್ಲ, ಬಟ್ ಆಂಥ್ರಾಕ್ಸ್ ಕಾಯಿಲೆಯಲ್ಲಿ ಬಿಕಾಸ್ ಇವನ್ ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಮತ್ತೆ ಬೇರೆ ವರ್ಷಾನುಗಟ್ಟಲೆ ಸ್ಪೋರ್ ಫಾರ್ಮ್ ಆದ್ರೆ ಇರೋದ್ರಿಂದ ನಾವೇನ್ ಮಾಡ್ಬೇಕಾದ್ರೆ ತುಂಬಾ ಆಳವಾದ ಒಂದು ಗುಂಡಿ ತೋಡಿ, 6 feet ಆಳವಾದ ಗುಂಡಿ ತೋಡಿ, ಅದರಲ್ಲಿ ಅನಿಮಲ್ಸ್ ನ ಹಾಕಿ ಅದ್ರ ಮೇಲೆ ಲೈಮ್ ಸುಣ್ಣ ಅದನ್ನ ಹಾಕಿ ಆಮೇಲೆ ಮಣ್ಣು ಹಾಕಿ ಮುಚ್ಚಬೇಕಾಗತ್ತೆ. ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇವನ್ ಏನಾಗುತ್ತೆ ಅದನ್ನ ಬೇರೆ ಪ್ರಾಣಿಗಳು ಬಂದು ಕೆರೆದ್ಬಿಡ್ಬೋದು ಸ್ಮೆಲ್ಗೆ ತಿನ್ನೋದಕ್ಕೆ ಅಂತ. ಸೊ ಅದ್ಮೇಲೆಲ್ಲ ಮುಳ್ಳಿಂದೆಲ್ಲ ಇಟ್ಟು ಬೇರೆ ಅನಿಮಲ್ಸ್ ಬಂದ್ರು ಕೆರೆದ್ರು ಒಳಗಡೆ ಓಪನ್ ಆಗದಿರೋಷ್ಟು ಡೀಪ್ ಆಗಿ ಇಡಬೇಕಾಗತ್ತೆ. ಮತ್ತೆ ಇದರಲ್ಲಿ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ರೋಗಶಾಸ್ತ್ರ ವಿಭಾಗಕ್ಕೆ ನಮ್ಗೆ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಇಂದ ತಗೊಂಡ್ಬಿಡ್ತಾರೆ ಕುರಿಗಳನ್ನ. ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಹಂಗೆ ಫುಲ್ ಒಂದು ಇರಿಯ ಅನಿಮಲ್ ಕುರಿ ಅಥವಾ ಅಷ್ಟೊಂದು ತರ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಹಂಗೆ ತರ್ತಾರೆ. ಬಟ್ ಸ್ವಲ್ಪ ಒಬ್ಬೊಬ್ಬರು ಏನ್ ಮಾಡ್ತಾರೆ ಅದನ್ನ ಎತ್ಕೊಂಡ್ಬರ ಕಷ್ಟ ಯಾವ್ದಾದ್ರು ಕಾರಣಗಳು ಇರಲಿ ಆತರ ಏನ್ ಮಾಡ್ತಾರೆ ಇವರೇ ಓಪನ್ ಮಾಡ್ಬಿಡ್ತಾರೆ. ಈಗ ನಾವು ಹೇಳಿದ ಚಿಹ್ನೆಗಳು ರಕ್ತ ಹಿಂಗ್ ಬಂದಿರುತ್ತೆ ಅಂತ ಅವ್ರ ಅಷ್ಟು ಅಬ್ಸರ್ವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಅದು ಆಂಥ್ರಾಕ್ಸ್ ಕಾಯಿಲೆ ಅಂತ ಅವ್ರಿಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ಓಪನ್ ಮಾಡ್ಬಿಡ್ತಾರೆ. ಓಪನ್ ಮಾಡ್ಬಿಟ್ಟು ಅವ್ರಿಗೆ ಏನ್ ಅನ್ಸುತ್ತೆ ಈ ಆರ್ಗನ್ ತಪ್ಪ ಏನೋ ಆಗಿದೆ ಅಂತ ಅನ್ಸುತ್ತೆ ಅನ್ನೋದು ಅದನ್ನ ಮಾತ್ರ ತಗೊಂಡು ಕವರ್ಗೆ ಹಾಕೊಂಡು ತಗೊಂಡ್ಬಿಡ್ತಾರೆ. ನಮ್ಗೆ ಸ್ಟೋನ್ ಕೇಸಸ್ ಬಂದಿದ್ದಾರೆ, ಒಬ್ಬರು ನೀಟಾಗಿ ಬಾಕ್ಸ್ ಗೆಲ್ಲ ಹಾಕೊಂಡ್ ಬಂದಿರ್ತಾರೆ, ಇನ್ನೊಬ್ರು ಕವರ್ ಅಲ್ಲಿ ಹಾಕೊಂಡ್ ಬಂದಿದ್ದಾರೆ. ಈಗ ರೀಸೆಂಟ್ ಆಗಿ ಒಂದು 3-4 ಇಯರ್ಸ್ ಬ್ಯಾಕ್ ಒಂದ್ಸತಿ ಕೇಸ್ ಬಂದಿತ್ತು, ಕವರ್ ಹಾಕೊಂಡ್ ಬಂದಿದ್ರು ಅವರು. ಮೇಲ್ ತಂದು ನಮ್ ಕೊಟ್ಟಾಗ ನೋಡಿದ್ರೆ ಆಂಥ್ರಾಕ್ಸ್ ಬ್ಯಾಸಿಲ್ಲ ತುಂಬಾನೇ ಇತ್ತು. ಆಮೇಲೆ ಆಚೆ ಅಂದ್ರೆ ನಾವು ಹೋಗ್ಬೇಕಾದ್ರೆ ನೋಡಿದ್ರೆ ಎಲ್ಲಾ ಕಡೆ ಆ ರಕ್ತ ತುಟ್ಟಿಕೊಂಡ್ ಬಂದಿದೆ. ಸೊ ಇಮ್ಯಾಜಿನ್ ಮಾಡಿ ಅವ್ರು ಎಲ್ಲಿಂದ ಬಂದ್ರು ಅಷ್ಟು ಏರಿಯಾದಿಂದ ನಮ್ ಕಾಲೇಜ್ ವರ್ಗೂ ಬರ್ಬೇಕಾದ್ರು ಅಲ್ಲಿ ಒಂದೊಂದು ತೊಟ್ಟಕ್ಕೂ ಅಂದ್ರೆ ಕವರ್ ಹಾಕೊಂಡ್ ಬಂದಿದ್ರು. ಸೊ ಆದಷ್ಟು ನಾನು ರೈಸಲ್ಲಿ ಏನ್ ಹೇಳೋದು ಅಂದ್ರೆ ನೀವಾಗ ನೀವು ಓಪನ್ ಮಾಡಬೇಡಿ, ನಿಮ್ಗೆ ಶೋರ್ ಇಲ್ಲ ಅಂದ್ರೆ ಈಗ ಆಂಥ್ರಾಕ್ಸ್ ಕಾಯಿಲೆ ಅಂತ ಹೌದಾ ಅಲ್ವಾ ಅಂತ ನಿಮ್ಗೆ ಕಂಡಿಡಿಯಕ್ಕೆ ಗೊತ್ತಾಗಲಿಲ್ಲ ಅಂದ್ರೆ ಓಪನ್ ಮಾಡಬಾರ್ದು. ಆದಷ್ಟು ಇಡೀ ಅನಿಮಲ್ ನೇ ನಮ್ಗೆ ತಗೊಂಡ್ಬಂದ್ರೆ ಬೆಟರ್. ನಿಮ್ ಡೌಟ್ ಇದ್ರೆ ಅಲ್ಲಿ ಲೋಕಲ್ ಪಶು ವೈದ್ಯರು ಇರ್ತಾರಲ್ಲ ಅವ್ರ ಹತ್ರ ತೋರಿಸ್ಕೊಬಹುದು. ಸೊ ಆಂಥ್ರಾಕ್ಸ್ ಕಾಯಿಲೆ ಅಲ್ವಾ ಅಂತ ನಾವು ಓಪನ್ ಮಾಡ್ದೇನೆ ಕಂಡಿಡ್ತೀವಿ, ಕಿವಿ ಹತ್ರ ಒಂದ್ ಸ್ವಲ್ಪ ಕಟ್ ಮಾಡಿ ರಕ್ತ ತಗೊಂಡು ಟೆಸ್ಟ್ ಮಾಡ್ಬಿಡ್ಬೋದು. ಸೊ ಅದು ಆಂಥ್ರಾಕ್ಸ್ ಕಾಯಿಲೆ ಅಂದ ತಕ್ಷಣ ನಾವು ಅದನ್ನ ಓಪನ್ ಮಾಡಕ್ ಹೋಗಲ್ಲ. ಅಂದ್ರೆ ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಬೇರೆ ಅನಿಮಲ್ಸ್ಗೂ ಸ್ಪ್ರೆಡ್ ಆಗಬಾರ್ದು, ಜೊತೆಗೆ ನಮಗೂ ಸ್ಪ್ರೆಡ್ ಆಗಬಾರ್ದು ಹ್ಯೂಮನ್ಗೂ. ಸೊ ಆ ರೀತಿಲಿ ಇದ್ರ ಬಗ್ಗೆ ನೆನ್ಪಿಟ್ಕೊಬೇಕಾಗತ್ತೆ. ನೆರಡಿ ರೋಗದ ಹಾಗೇನೆ ಈ ಚಪ್ಪೆ ರೋಗ ಮತ್ತೆ ಸುತ್ತುವಂತಹ ರೋಗ ಹಾಗೆ ಬೆಟನಸ್ ಅಂತ ಕಾಯಿಲೆಗಳು ಕೂಡ ಇದ್ದಾವೆ, ಇವುಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಬಿಕ್ಕಿ ಅಥವಾ ಚಪ್ಪೆ ರೋಗ ಇದು ಸಾಮಾನ್ಯವಾಗಿ ಹಸುಗಳಲ್ಲಿ ತುಂಬಾ ಕಾಮನ್ ಆಗಿದೆ, ಆದ್ರೆ ಇದರಲ್ಲೂ ಕುರಿ ಮೇಕೆಗಳಲ್ಲೂ ಕಂಡಿದ್ದೀವಿ. ಇದು ಕೂಡ ಬ್ಯಾಕ್ಟೀರಿಯಾ ಕಾಯಿಲೆ ಆಗಿದ್ದು 6-8 ವರ್ಷದ ದಷ್ಟಪುಟ್ಟವಾಗಿ ಬೆಳೆದಂತ ಕುರಿ ಮೇಕೆಗಳು ಬರುತ್ತೆ. ಇದು ಅಷ್ಟೇ ಕ್ಲಾಸ್ಟಿಡಿಯಂ ಇರೋದ್ರಿಂದ ಹೊಟ್ಟೆ ಚೆನ್ನಾಗಿ ಚೆನ್ನಾಗಿ ತಿಂದಿರೋ ಕಡೆನೆ ಇದು ಜಾಸ್ತಿ ಕಾಯಿಲೆ ಉಂಟು ಮಾಡುತ್ತೆ. ಇದು ಕೂಡ ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಹೆಚ್ಚಾಗುತ್ತೆ. ಆಮೇಲೆ ಈ ಕಾಯಿಲೆ ಬಂದಾಗ ಏನಾಗುತ್ತೆ, ಚಪ್ಪೆ ರೋಗ ಅಂತ ಹೇಳ್ತೀವಿ, ಚಪ್ಪೆ ಮಾಂಸ ಖಂಡಗಳು ಮತ್ತೆ ಕುತ್ತಿಗೆ ಮತ್ತೆ ಭುಜದ ಮಾಂಸ ಖಂಡಗಳು ಅವೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ. ಆದ್ಮೇಲೆ ನೀವು ಅದನ್ನ ಮೇಲೆ ಮುಟ್ಟಿದ್ರೆ ಬಿಸಿ ಇರುತ್ತೆ, ಮತ್ತೆ ಒಂಥರ ಗಾಳಿ ಮೂವ್ ಆಗ್ತಾ ರಾಂಗ್ ಸೌಂಡ್ ಬರುತ್ತೆ. ಇದು ಒಂದು ಚಿಹ್ನೆ ಈ ಕಾಯಿಲೆಗಳಲ್ಲಿ. ಆಮೇಲೆ ಇದು ಪರಾಕಿಟ್ ಫಾರ್ಮ್ ಬಂದ್ರೆ ಸೇಮ್ ಮೊದಲು ಸತ್ತು ಹೋಗ್ತವೆ. ಅಷ್ಟು ಕಂಪೇರ್ ಮಾಡಿದ್ರೆ HSCT ಕಂಪೇರ್ ಮಾಡಿದ್ರೆ BQ ಅಷ್ಟು ಕಾಮನ್ ಇಲ್ಲ ಕುರಿ ಮೇಕೆಗಳಲ್ಲಿ ಅಂತಾನೆ ಹೇಳ್ಬೋದು. ಬಟ್ ಬಂದ್ರೆ ಈ ರೀತಿಯಾದ ಲಕ್ಷಣಗಳು ಕಾಣಿಸುತ್ತೆ, ಮಾಂಸ ಖಂಡಗಳು ಊದ್ಕೊಂಡಿರುತ್ತೆ, ಭುಜದ ಮಾಂಸ ಖಂಡಗಳು, ಚಪ್ಪೆ ಮಾಂಸ ಖಂಡಗಳು ಕುತ್ತಿಗೆ ಹತ್ರ. ಆಮೇಲೆ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಬಿಸಿ ಇರುತ್ತೆ, ಕುಂಟತಾ ಇರುತ್ತೆ, ಈ ತರ ನಡೆಯಕ್ಕಾಗೋದಿಲ್ಲ ಕುರಿ ಮೇಕೆಗಳು. ಆಮೇಲೆ ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ ಶಬ್ದ ಕೂಡ ಕೇಳಿಸುತ್ತೆ. ಇದು ಕೂಡ ನಾವು ವ್ಯಾಕ್ಸಿನ್ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು. ಬಟ್ ಇದನ್ನ ಮಾಸ್ ವ್ಯಾಕ್ಸಿನೇಷನ್ ತರ ಏನ್ ಮಾಡಲ್ಲ, ಸಮಯ ಬಂದಾಗ ಬೇಕಾದ ಸಿಚುಯೇಷನ್ಸ್ ಅಲ್ಲಿ ಹೇಳ್ತಾರೆ. ಈಗ ಹಳ್ಳಿಗಳಲ್ಲಿ ಒಂದ್ ಕಡೆ ಔಟ್ ಬ್ರೇಕ್ ಆಗಿದೆ ಅಂದ್ರೆ ಬೇರೆ ನಿಮ್ಮ ಬೇರೆ ಕುರಿಗಳಿಗೆ ಮಾಡ್ಕೊಳ್ಬಹುದು. FMD ET ಆತರ ಮಾಸ್ ಮಾಸ್ ವ್ಯಾಕ್ಸಿನೇಷನ್ ಊರನ್ನೇ ಅವರು ಹಾಕ್ಬಿಡ್ತಾರೆ, ಹಾಕ್ಬಿಡ್ತಾರೆ. ಬಟ್ ರಾಜ್ಯ ಪೂರ್ಣ ಮಾಡ್ತಾರೆ, ಬಟ್ BQ ಆತರ ಬರಲ್ಲ. ಸೊ ನೋಡ್ಕೊಂಡು ನಿಮ್ದು ಇತ್ತು ನಿಮ್ ಏರಿಯಾಗಳಲ್ಲಿ ಇತ್ತು ಅಂದ್ರೆ ಮಾತ್ರ. ಈಗ ಎಲ್ಲಂದ್ರೂ ಒಂದ್ ಹೇಳ್ತಾರೆ ಈಗ ಆಂಥ್ರಾಕ್ಸ್ ಬೆಲ್ಟ್ BQ ಬೆಲ್ಟ್ ಆತರ ಹೇಳ್ತಾ ಇರ್ತಾರೆ. ಅಂದ್ರೆ ಈ ವಿಲೇಜ್ ಗಳಲ್ಲಿ ವರ್ಷ ವರ್ಷ ಇದೇ ರೀತಿಯ ಕಾಯಿಲೆಗಳು ಬರ್ತಾ ಇದಾವೆ ಅಂತ ಹಳ್ಳಿಯವರಿಗೆ ಗೊತ್ತಿರುತ್ತೆ. ಸೊ ಆ ಕಾಯಿಲೆಗಳು ಯಾವ್ದು ಕಾಮನ್ ಆಗಿ ಬರುತ್ತೆ ಅಂತ ನಿಮ್ಗೆ ಐಡಿಯಾ ಇದ್ರೆ ಆ ಕಾಯಿಲೆಗೆ ತಕ್ಕಂಗೆ ನಿಮ್ ನಿಮ್ ಪ್ರಾಣಿಗಳಿಗೆ ವ್ಯಾಕ್ಸಿನ್ ಲಸಿಕೆ ಹಾಕ್ಸ್ಕೊಂಡ್ರೆ ಅದನ್ನ ನಿಯಂತ್ರಣ ಮಾಡಬಹುದು. ಲಿಸ್ಟೀರಿಯಾ ಕಾಯಿಲೆ ಇದನ್ನು ತುಂಬಾ ಅಷ್ಟೊಂದು ಸಾಮಾನ್ಯವಾಗಿಲ್ಲ. ಬಟ್ ನಾವು ಸುತ್ತುವ ರೋಗ ಇದ್ರಲ್ಲಿ ಏನಾಗುತ್ತೆ, ಈ ಕಾಯಿಲೆಯಲ್ಲಿ ಲಿಸ್ಟೀರಿಯಾ ಬ್ಯಾಕ್ಟೀರಿಯಾಗಳು ನರಕ್ಕೆ ಪ್ರಾಬ್ಲಮ್ ಮಾಡುತ್ತೆ. ಸೊ ಅದಕ್ಕೆ ಸುತ್ತುವ ರೋಗ ಅಂದ್ರೆ ಏನಾಗುತ್ತೆ, ತಲೆ ಎಫೆಕ್ಟ್ ಆಗಿ ಬ್ರೈನ್ ಎಫೆಕ್ಟ್ ಆಗಿರೋದ್ರಿಂದ ಕುರಿ ಮತ್ತೆ ಮೇಕೆಗಳು ಸುತ್ತಾ ಇರುತ್ತವೆ. ಅದನ್ನ ಟೇಲ್ ಚೇಸಿಂಗ್ ಬಿಹೇವಿಯರ್ ಅಂತ ಡಾಗ್ಲು ಹೇಳ್ತೀವಿ, ಸುಮ್ನೆ ಸುತ್ತಾ ಇರುತ್ತೆ ಹಿಂಗೆ, ಅದೊಂದಾಗುತ್ತೆ. ಆಮೇಲೆ ಯೂಶಲಿ ಏನಾಗುತ್ತೆ ಅಂದ್ರೆ ನಾವು ನೋಡಿರೋ ಕೇಸಲ್ಲಿ ಒಂದ್ 2-3 ಕೇಸಲ್ಲಿ ಸೈಲೇಜ್ ಫೀಡ್ ಮಾಡ್ಬೇಕಾರೆ ಇದಕ್ಕೆ ಬಂದಿದೆ ಕೇಸಸ್. ಅಂದ್ರೆ ಈಗ ಸೈಲೇಜ್ ಫೀಡಿಂಗ್ ಅಲ್ಲಿ ಏನಾಗುತ್ತೆ, ಸೈಲೇಜ್ ಗೊತ್ತಿದೆ ಅಲ್ವಾ, ಅದನ್ನ ಮಾಡ್ಬೇಕಾರೆ ಏನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದಾಗ ಅದು ಕಂಟಾಮಿನೇಟ್ ಆಗಿದ್ರೆ ಅಂತ ಕಂಡೀಷನ್ ಅಲ್ಲಿ ಇದು ಬರೋ ಚಾನ್ಸಸ್ ಸಾಧ್ಯತೆ ಇರುತ್ತೆ. ಬಟ್ ಆದಷ್ಟು ಅಷ್ಟು ಕಾಮನ್ ಅಲ್ಲ ಲಿಸ್ಟ್ ನಾವು ನೋಡಿದಂಗೆ ಅಷ್ಟೊಂದು ಕಾಮನ್ ಇಲ್ಲ. ಅದು ಬಿಟ್ಟರೆ ಈಗ ಟೆಟನಸ್ ಕಾಯಿಲೆ ಅಂತ ಹೇಳ್ತೀವಲ್ವಾ, ಎಲ್ಲರಿಗೂ ಟೆಟನಸ್ ಬಗ್ಗೆ ಗೊತ್ತೇ ಇರುತ್ತೆ. ಈಗ ನಾವು ನೀವೆಲ್ಲರೂ ಟೆಟನಸ್ ಹಾಕ್ಸ್ಕೊಂಡಿದ್ದೀವಿ, ಸೊ ಯಾವಾಗ ಹಾಕ್ಸ್ಕೊಳ್ತೀವಿ? ಗಾಯ ಆದಾಗ. ಈ ಕಾಯಿಲೆ ಕ್ಲಾಸ್ಟ್ರಿಡಿಯಂ ಆರ್ಗನಿಸಮ್ ಕೂಡ ಗಾಯಗಳಾದಾಗ, ಕುರಿ ಮೇಕೆಗಳು ಗಾಯಗಳಾದಾಗ, ಅದು ಗಾಯ ಮಣ್ಣಿಗೆ ಕಾಂಟ್ಯಾಕ್ಟ್ ಬಂದಾಗ. ಯಾಕಂದ್ರೆ ಈ ಮಾಡೋ ಕ್ಲಾಸ್ಟ್ರಿಡಿಯಂ ಟೆಟನಿ ಅಂತ ಹೇಳ್ತೀವಲ್ಲ, ಕಾಯಿಲೆ ಕಾಸ್ ಮಾಡೋ ಅಂತ ಸೂಕ್ಷ್ಮಣುಜೀವಿ, ಅದು ಸಾಯಿಲ್ ಅಲ್ಲಿ ಇರುತ್ತೆ, ಮಣ್ಣಲ್ಲಿ ಇರುತ್ತೆ. ಸೊ ಗಾಯ ಆದಾಗ ಗಾಯ ಓಪನ್ ಆಯ್ತು, ಅಲ್ಲಿ ಗಾಯ ಬೇರೆ ಕುಳಿತಾ ಇರುತ್ತೆ, ಜೊತೆಗೆ ಇದರಲ್ಲಿರೋ ಮಣ್ಣು ಮಿಕ್ಸ್ ಆಯ್ತು, ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾ ಅದರೊಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವು ಗಾಯಗಳಾದಾಗ ನಾವು ನೋಡ್ಕೊಂಡು ಕಾಯಿಲೆ ಬರದಂಗೆ ತಡಿಬಹುದು. ಯಾವಾಗ ಈ ತರ ಗಾಯಿಲೆಗಳು ಬರುತ್ತೆ ಕುರಿ ಮೇಕೆಗಳಲ್ಲಿ ಅಂತ ತಗೊಂಡ್ರೆ, ಒಂದು ಜಗಳ ತುಂಬಾ ರೇರು ಅಂತ ಆಗೋ ಚಾನ್ಸಸ್ ಇರುತ್ತೆ, ಆಗದೇ ಇರಬಹುದು. ಬಟ್ ನಾವು ಮಾಡೋ ಅಂತ ಇದು ಶೇರಿಂಗ್ ಅಂತ ಹೇಳ್ತೀವಲ್ಲ, ಈಗ ಉಣ್ಣೆ ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟು ಇದು ಯೂಸ್ ಮಾಡ್ಬೇಕಾರೆ ಅವಾಗ ಏನಾಗುತ್ತೆ, ಅವಾಗ ಫುಲ್ ಹೂಲ್ಲ ಆಚೆ ತೆಗ್ದಿರ್ತೀವಿ, ಮತ್ತೆ ಮೇಲೆ ಒಂದ್ ಸ್ಮಾಲ್ ಸ್ಮಾಲ್ ಸ್ಮಾಲ್ ಸ್ಕ್ರಾಚಸ್ ಆಗಿರುತ್ತೆ, ಬ್ಲಡ್ ಎಲ್ಲ ಆಚೆ ಬಂದಿರುತ್ತೆ. ಅಂದ್ರೆ ಅದು ಹೋಗ್ಬಿಟ್ಟು ಎಲ್ಲ ಅಲ್ಲೇ ಕುತ್ಕೊಳ್ಳೋ, ಮಣ್ಣ ಮೇಲೆ ಕುತ್ಕೊಂಡಾಗ ಅದು ಮುಲ್ಕ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತ ಸಮಯದಲ್ಲಿ ಏನಾದ್ರೂ ಗಾಯಗಳು ಆಗಿದ್ರೆ ಅದನ್ನ ನಾವು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಈ ಶೇರಿಂಗ್ ಬಿಟ್ರೆ ಕ್ಯಾಸ್ಟ್ರೇಷನ್ ವೂನ್ಸ್ ಅಂತ ಹೇಳ್ತೀವಿ ಆ ಟೈಮಲ್ಲೂ, ಮತ್ತೆ ಒಕ್ಕಳ ಬಳ್ಳಿ ಇರುತ್ತಲ್ಲ ಹುಟ್ಟಿದಾಗ ಮರಿಗಳು, ಅದನ್ನ ನೀಟಾಗಿ ಕಟ್ ಮಾಡ್ದೇನೆ, ಡಿಸ್ಇನ್ಫೆಕ್ಟೆಡ್ ಮಾಡದೆ ಹಂಗೆ ಬಿಟ್ಬಿಟ್ರೆ ಅದು ಏನಾದ್ರು ಇನ್ಫೆಕ್ಷನ್ ಆಯ್ತು ಅಂದ್ರೆ ಅದು ಮುಲ್ಕನು ಈ ಆರ್ಗನಿಸಮ್ ಬಂದ್ಬಿಡುತ್ತೆ. ಮತ್ತೆ ಇವನ್ ಇವಾಗ ಕುರಿ ಮತ್ತೆ ಇದು ಮೇಕೆಗಳು ಮರಿ ಹಾಕ್ಬೇಕಾದ್ರು ಒಂದೊಂದ್ಸತಿ ಸಮ್ ಟೈಮ್ಸ್ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಆ ಗಾಯಗಳು ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ, ಗಾಯನ ಮಾಮೂಲಿ ರೀತಿಯಲ್ಲಿ ನಾವು ಕ್ಲೀನಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಏನು ಹುಳ ಬೀಳದೆ ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡ್ರೆ ಈ ಕಾಯಿಲೆಗಳು ನಾವು ಕಂಟ್ರೋಲ್ ಮಾಡಬಹುದು. ಇದಷ್ಟು ಸಾಮಾನ್ಯವಾಗಿಲ್ಲದೆ ಇದ್ರು ಈ ಗಾಯಗಳಾದಾಗ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಟೆಟನಸ್, ಈಗ ನಾವೆಂಗೆ ನಮಗೆ ಒಂದು ದೊಡ್ಡ ಡೀಪ್ ಒಂದು ಗಾಯ ಆಯ್ತು ಅಂತ ತಕ್ಷಣ ಹೋಗಿ ನಾವು ಚೆಕ್ ಮಾಡಿಸ್ಕೊಂಡು ಇಂಜೆಕ್ಷನ್ಸ್ ಎಲ್ಲ ಕೊಡ್ಸ್ಕೊಳ್ತೀವೋ, ಅದೇ ರೀತಿ ಈ ಪ್ರಾಣಿಗಳಲ್ಲೂ ಆತರ ಬಂದ್ರೆ ನಾವು ಅದನ್ನ ನೋಡ್ಕೊಂಡು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದಿಷ್ಟು ಟೆಟನಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಒಟ್ಟಾರೆ ನೀವು ಇದುವರೆಗೆ ಏನು ವಿವರಿಸಿದ್ರೋ ಎಲ್ಲಾ ಕಾಯಿಲೆಗಳು ಕೂಡ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದಾಗಿ, ಹಾಗಾಗಿ ಇದನ್ನ ಬ್ಯಾಕ್ಟೀರಿಯಾ ಕಾಯಿಲೆಗಳು ಅಂತ ಹೇಳಿ ಕರೆಯಲಾಗುತ್ತೆ. ಒಟ್ಟಾರೆಯಾಗಿ ಈ ಬ್ಯಾಕ್ಟೀರಿಯಾ ಕಾಯಿಲೆಯನ್ನ ಹೇಗೆ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು? ಫಸ್ಟ್ ತಗೊಂಡ್ರೆ ಯಾವಾಗ ನೋಡಿದ್ನು ಇದನ್ನ ಒತ್ತಡಗಳನ್ನ ಕಡಿಮೆ ಮಾಡ್ಬೇಕು ಪ್ರಾಣಿಗಳು, ಯಾವುದೇ ರೀತಿಯ ಒತ್ತಡ ಇರಲಿ. ಈಗ ಯಾವ್ದಾದ್ರು ಒಂದು ಹೊಸ ಫ್ಲಾಕ್ಗೆ ನೀವು ಇನ್ನೊಂದು ಬೇರೆ ಅನಿಮಲ್ಸ್ ತರ್ತಿದ್ದೀರಾ, ಇಲ್ಲಿರೋ ಅನಿಮಲ್ಸ್ಗೂ ಆ ಅನಿಮಲ್ಸ್ಗೂ ಬೆರಕೆ ಆಗೋವರೆಗೂ ಅಭ್ಯಾಸ ಆಗೋವರೆಗೂ ಮಿಕ್ಸ್ ಮಾಡಬಾರ್ದು, ಅದು ಸ್ಟ್ರೆಸ್ ಆಗುತ್ತೆ. ಬಂದಿರೋ ಅನಿಮಲ್ಸ್ಗೆ ಟ್ರಾವೆಲ್ ಸ್ಟ್ರೆಸ್ ಇರುತ್ತೆ, ಈ ಅನಿಮಲ್ಸ್ಗೆ ಹೊಸದಾಗಿ ಬಂದಿದೆ ಅನಿಮಲ್ ಅದೊಂದು ಸ್ಟ್ರೆಸ್ ಇರುತ್ತೆ, ಯಾವ್ದಪ್ಪ ಏನು ಅಂತ ಅನ್ನೋಂಗೆ, ಅದೊಂದು ಮಾಡಬೇಕಾಗತ್ತೆ. ಸೊ ಯೂಶಲಿ ನಾವೇನು ಹೇಳ್ತೀವಿ ಅಂದ್ರೆ ತಗೊಂಡ್ಬಂದಾಗ ಸಪರೇಟ್ ಆಗಿ ಇಟ್ಟು ಕ್ವಾರಂಟೈನ್ ಮಾಡಿ ಅವಾಯ್ಡ್ ಮಾಡಿ. ಸೊ ಒಂದು ಬಂದಿರೋ ಅನಿಮಲ್ಸ್ಗೂ ಇನ್ಫೆಕ್ಷನ್ ಆಗಬಾರ್ದು, ನಿಮ್ಮಲ್ಲಿರೋ ಅನಿಮಲ್ಸ್ಗೂ ಅದರಿಂದ ಬರೋ ಅಂತ ಇನ್ಫೆಕ್ಷನ್ ಆಗಬಾರ್ದು. ಒಂದು ವಾರ ನೋಡ್ಬಿಟ್ಟು ಏನು ಚೇಂಜಸ್ ಏನಿಲ್ಲ ಆರಾಮಾಗಿದೆ ಅಂದಾಗ ಬೇಕಿದ್ರೆ ಮಿಕ್ಸ್ ಮಾಡಬಹುದು. ಆಮೇಲೆ ದೂರ ಪ್ರಯಾಣ ಮಾಡ್ತೀರಾ ಮಾಡಿಸ್ಬೇಕು ಅಂತಿದ್ದೀರಾ ಅಂದಾಗ ಅಂದ್ ಟೈಮ್ ನೋಡ್ಕೊಂಡು ಮಾಡ್ಬೇಕಾಗತ್ತೆ, ತುಂಬಾ ಬಿಸಿಲಿರೋ ಟೈಮಲ್ಲಿ ಇಲ್ಲ ಮಳೆ ಇರೋ ಟೈಮಲ್ಲಿ ಅಂತ ಸಮಯದಲ್ಲಿ ಮಾಡಬಾರ್ದು. ಆಮೇಲೆ ಯಾವ್ಯಾವ ಕಾಯಿಲೆಗೆ ಲಸಿಕೆ ಮಾಡಿಸ್ಕೊಬಹುದು ಅನ್ನೋ ಇದಲ್ಲಿದ್ದಾಗ ಅದಕ್ಕೆಲ್ಲ ಲಸಿಕೆ ಹಾಕ್ಸ್ಕೊಂಡ್ರೆ ಒಳ್ಳೇದು. ಆಮೇಲೆ ಆಹಾರನೂ ಅಷ್ಟೇ, ಸಮತೋಲಿತ ಆಹಾರನ ನೀಡಬೇಕಾಗತ್ತೆ. ಸೊ ಹೆಚ್ಚಾಗೂ ಕೊಡಬಾರ್ದು, ತುಂಬಾ ಕಡಿಮೆ ಕೊಡಬಾರ್ದು, ಸಮತೋಲಿತ ಆಹಾರ ನೀಡಬೇಕಾಗತ್ತೆ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಇದು ಫಂಕ್ಷನ್ಸ್ ಹೇಳ್ತಿರಲ್ಲ, ತುಂಬಾ ಕಾಮನ್ ಅದು. ಕುರಿ ಅಷ್ಟೇ ಅಲ್ಲ, ಹಸುಗಳಿಗೂ ಅಷ್ಟೇ ರೂಮನ್ ಅಸಿಡೋಸಿಸ್, ಇಂಪ್ಯಾಕ್ಷನ್ ಅದೆಲ್ಲ ಆಗ್ಬಿಡ್ತವೆ. ಯಾವ ಕಾರಣದಿಂದ ಈಗ ಏನಾಗುತ್ತೆ, ಹೋಗಿ ನಿಮ್ಮ ಮನೇಲಿ ಕೊಟ್ಟಿಲ್ಲ ನೀವು, ಈಗ ಫಂಕ್ಷನ್ ಆಯ್ತು, ನೀವು ನಿಮ್ ಮನೆ ಹಸುಗೂ ಇಲ್ಲ ಕುರಿ ಕೊಟ್ಟಿಲ್ಲ, ಬಟ್ ತಗೊಂಡೋಗಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಒಂದೇ ಕಡೆ ಸುರಿದಿಟ್ಟಿರ್ತೀರಾ, ಅಲ್ಲಿ ಬಂದು ತಿನ್ಕೊಂಡ್ಬಿಡೋ ಚಾನ್ಸ್ ಇರುತ್ತೆ. ಅದಕ್ಕೆ ನೋಡ್ಕೊಬೇಕಾಗತ್ತೆ ಅದನ್ನ ಎಲ್ಲಿ ಇದ್ ಮಾಡ್ತೀರಾ, ಡಿಸ್ಪೋಸ್ ಮಾಡ್ತೀರಾ ಅದೊಂದು. ಆಮೇಲೆ ಯಾವಾಗ ನೋಡಿದ್ರು ಅಷ್ಟೇ, ಎನಿ ಟೈಮ್ ರೋಗ ಬಂದ ತಕ್ಷಣ ಆ ರೋಗ ಬಂದ ಚಿಹ್ನೆಗಳು ಇರೋ ಅಂತ ಪ್ರಾಣಿಗಳನ್ನ ಎಷ್ಟು ಬೇಗ ಸಪರೇಟ್ ಮಾಡಿ ಅದಕ್ಕೆ ಎಷ್ಟು ಬೇಗ ಆರೈಕೆ ಮಾಡಿಸ್ತಿರೋ ಅಷ್ಟು ಬೇರೆ ಅನಿಮಲ್ಸ್ಗೆ ಸ್ಪ್ರೆಡ್ ಆಗುವಂತ ಕಂಡೀಷನ್ಸ್ ಕಡಿಮೆ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ರೈತರ ಕೈಲೇ ಇದೆ. ಬಟ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ಈಗ 100 ಕುರಿ ಇದೆ, 10-20 ಕುರಿ ಹುಷಾರಿಲ್ಲ, ಹೆಂಗ್ ಸಪರೇಟ್ ಮಾಡ್ಲಿ, ನಮ್ಮ ಹತ್ತಿರೋ ಇಷ್ಟ ಜಾಗ ಅಂತೆಲ್ಲ ಹೇಳ್ತಾರೆ. ಬಟ್ ಅದಕ್ಕೆ ಏನಾಗುತ್ತೆ ಅಂದ್ರೆ, ನೀವೇನಾದ್ರು ಪ್ರೊವಿಷನ್ ಮಾಡ್ಕೊಬೇಕು, ಇರೋದಲ್ಲೇ ಏನಾದ್ರು ಪ್ರೊವಿಷನ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಅದ್ಬಿಟ್ರೆ ಸತ್ತ ಪ್ರಾಣಿಗಳನ್ನು ಕೂಡ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡಿಲ್ಲ ಅಂದ್ರೆ ಅದರಿಂದ ಪುನಃ ರೀಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಎಲ್ಲೆಲ್ಲಿ ಎಂಡೆಮಿಕ್ ಬೆಲ್ಟ್ಸ್, ಆಂಥ್ರಾಕ್ಸ್ ಬೆಲ್ಟ್ ಅಥವಾ ಇತರ ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ವಿಲೇಜ್ ಅಲ್ಲಿ ಗೊತ್ತಿರುತ್ತೆ ನಿಮ್ಗೆ ಕಾಯಿಲೆಗಳು ಬರ್ತಾ ಇದಾವೆ ಅಂತ, ಹಂಗ್ ಬರ್ತೇ ಅಂತ ಗೊತ್ತಿರೋ ಕಂಡೀಷನ್ಸ್ಗಳಲ್ಲಿ ಅದಕ್ಕೆ ಬರದೇ ನಮಗೆ ಮೊದಲೇ ನೀವು ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋದು ತುಂಬಾ, ಲಸಿಕೆ ಹಾಕ್ಸ್ಕೊಳ್ಳೋದು ತುಂಬಾ ಒಳ್ಳೇದು. ಆಮೇಲೆ ಅವಾಗ್ಲೇ ಹೇಳಿದೆ, ಲಸಿಕೆ ಯಾವ್ಯಾವ ಅನಿಮಲ್ಸ್ಗೆ ಬಿಟ್ಟೋಗಿರುತ್ತೆ ನೀವು ಮಾಡೋ ಟೈಮಲ್ಲಿ ಅದು ನೀವು ಒಂದ್ ಕಡೆ ಬರೆದಿಟ್ಕೊಂಡು ನೆಕ್ಸ್ಟ್ ಅದು ಕರೆಕ್ಟ್ ಟೈಮ್ ಬಂತು ಅಂದಾಗ ಇನ್ನೊಂದು ಬ್ಯಾಚ್ಗೆ ಎಲ್ಲದಕ್ಕೂ ಕೊಡಬೇಕಾಗಿಲ್ಲ. ಅವಾಗ ಯಾವ್ದು ಬಿಟ್ಟೋಗಿರುತ್ತೆ ಅದಕ್ಕೆ ಸೂಕ್ತ ಸಮಯ ಬಂದಾಗ ಅದಕ್ಕೂ ಇನ್ನೊಂದ್ಸರಿ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಟ್ರೆ ಸೊ ಆಲ್ಮೋಸ್ಟ್ 100% ಆಗುತ್ತೆ. ಸೊ ಅವಾಗ ಕಾಯಿಲೆ ಬರೋದು ಕಡಿಮೆ ಮಾಡಬಹುದು. ಸೊ ಈ ರೀತಿಯಾಗಿ ನಾವು ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ರೋಗಗಳನ್ನ ಸ್ವಲ್ಪ ನಿಯಂತ್ರಣ ಮಾಡಬಹುದು, ಇಡಬಹುದು ಅನ್ನುವಂಥದ್ದು. ಒಳ್ಳೇದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕುರಿ ಮತ್ತೆ ಮೇಕೆಗಳನ್ನ ಕಾಡ್ತಕ್ಕಂತಹ ಸಾಮಾನ್ಯ ಬ್ಯಾಕ್ಟೀರಿಯಾ ಕಾಯಿಲೆಗಳು, ಅದನ್ನ